ಕಾರ್ಯಕ್ರಮದಲ್ಲಿ ನಾವು ತರೀಕೆರೆ ತಾಲೂಕು ಮುಂಡೆಕೊಪ್ಪಳು ಗ್ರಾಮದ ಬಸವರಾಜ್ ಎಂಬ ಪ್ರಗತಿಪರ ರೈತರು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಕೃಷಿ ಅನುಭವ, ಕೃಷಿ ಜೊತೆಗೆ ಏನೇನು ವಿವಿಧ ಚಟುವಟಿಕೆಗಳನ್ನು ಅವರು ಮಾಡಿಕೊಂಡಿದ್ದಾರೆ ಅಂತ ಅವರಿಂದನೇ ಕೇಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಬಸವರಾಜ್ ಅವರೇ. ನಮಸ್ಕಾರ. ನಮಸ್ಕಾರ. ಏನ್ ಮಾಡ್ಕೊಂಡಿದ್ದಾರೆ ಬಸವರಾಜ್ ಅವರು? ಕೃಷಿ ಆಧಾರಿತವಾಗಿ ಜೀವನ ನಡೆಸ್ತಾ ಇದ್ದೀವಿ. ಎಷ್ಟು ಜಮೀನು ಇರತಕ್ಕಂಥದ್ದು ಬಸವರಾಜ್ ಅವರ ಹತ್ರ? ನಮಗೆ ಒಂದು 20 ಎಕರೆ ಜಮೀನು ಇದೆ. ಆ ಒಂದು 20 ಎಕರೆ ಜಮೀನಲ್ಲಿ ಏನೇನು ಮಾಡ್ಕೊಂಡಿದ್ದೀರಿ? ಯಾವ ರೀತಿ ತಮ್ಮ ಕೃಷಿ ಬದುಕಿನ ಬಗ್ಗೆ ನಮ್ಮ ಜೊತೆಗೆ ಹೇಳಿ. ಕೃಷಿ ಬದುಕು ನಮಗೆ ಚೆನ್ನಾಗಿದೆ, ಸಂತೋಷ ಪಟ್ಟು ಖುಷಿಯಿಂದ ನಾವು ಬಹಳ ಸಂತೋಷ ಪಟ್ಟು ಕೃಷಿನ ಮಾಡ್ತಾ ಇದೀವಿ. ಒಂದು 10 ಎಕರೆ ತೋಟ ಇದೆ, 200 ಗಿಡ ತೆಂಗಿದೆ, ಒಂದು 10 ಎಕರೆ ಖಾಲಿ ಜಮೀನಿದೆ, ರಾಗಿ ಜೋಳ ಮೆಕ್ಕೆಜೋಳ ಮೆಣಸಿನ ಗಿಡ ಇಂಥವನ್ನೆಲ್ಲ ಬೆಳಿತೀವಿ. ಕುರಿ ಇದೆ, 100 ಕುರಿ ಇದೆ, ಒಂದು 50 ಮೇಕೆಗಳಿದ್ದಾವೆ, ಒಂದು 10 ಎಮ್ಮೆ ಇದೆ, ಒಂದು 10 ಹಸು ಇದೆ, ಡೈರಿ ಇದೆ, ಹಾಲಿನ ಡೈರಿ ಇದೆ, ಅಡಿಕೆ ನಮ್ಮ ಸ್ವಂತದ್ದು ಮಾಡ್ಕೊಂತೀವಿ, ಅವ್ರ ಜೊತೆಲಿ ಚೇಣಿ ಮಾಡ್ತೀವಿ ಸ್ವಲ್ಪ. ಎಲ್ಲ ಕೃಷಿ ಬದುಕಲ್ಲಿ ಚೆನ್ನಾಗಿದೆ, ನಮಗೆ ಕೃಷಿ ಸಂತೋಷ ಕೊಟ್ಟಿದೆ. ಎಲ್ಲೋ ಟೌನಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಎಲ್ಲೋ ಒಂದು ಮನೆ ಕಟ್ಕೊಂಡು ಒಂದು ಮೂಲೆಯಲ್ಲಿ ಇರೋದಕ್ಕಿಂತ ಹಳ್ಳಿನಲ್ಲಿ ಏನು ಮಾಡಲಿಕ್ಕೂ ಕೂಡ ನಮಗೆ ಎಲ್ಲದಕ್ಕೂ ಕೂಡ ಒಳ್ಳೆಯ ಅವಕಾಶಗಳಿದ್ದಾವೆ, 10 ರೂಟ್ಗಳಿದ್ದಾವೆ ಬದುಕಲಿಕ್ಕೆ. ಚೆನ್ನಾಗಿದೆ, ಚೆನ್ನಾಗಿ ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ತೊಂದರೆ ಇಲ್ಲ. ಇನ್ನೂ ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಸ್ವಲ್ಪ ತೆಂಗಿಂದು ಮೇಜರ್ ಸಮಸ್ಯೆ, ನುಸಿ ರೋಗ ಭಾಳ ಕಾಡಿಸ್ತಾ ಇದೆ. ಅದಕ್ಕೆ ನಮಗೆ ಕೃಷಿ ಇಲಾಖೆಯರು, ತೋಟಗಾರಿಕೆ ಇಲಾಖೆಯರು ಸರಿಯಾದ ರೀತಿ ಮಾಹಿತಿ ಕೊರತೆ ಇದೆ ಹಳ್ಳಿನಲ್ಲಿ. ರೈತರು ಹೋಗಿ ಅಲ್ಲಿ ಮಾಹಿತಿ ತಗೊಳಲ್ಲ, ಹೋದ್ರೂ ಸರಿಯಾದ ರೀತಿಯಲ್ಲಿ ರೈತನಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಲ್ಲ. ಅವರು ಹಳ್ಳಿಗೆ ಬಂದು ಅಲ್ಲೆಲ್ಲೇ ಒಂದೊಂದು ಮೀಟಿಂಗ್ ಮಾಡಿಸಿ ಇದಕ್ಕೇನು ಪರಿಹಾರ ಕಂಡು ರೈತರಿಗೆ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ತೆಂಗು ರೈತನಿಗೆ ಎಷ್ಟು ಒಳ್ಳೇದು ಅಂದ್ರೆ ಅದು ಸಾಮಾನ್ಯ ಕೆಲವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಪ್ರತಿ ಒಂದು ತೆಂಗಿನ ಮಟ್ಟೆಗೆ ಒಂದು ಹಿಂಗಾರು ಬಿಡುತ್ತೆ, ಅದರಲ್ಲಿ 2 ಹಿಂಗಾರಲ್ಲಿ ಫಸಲು ಸಿಗೋದು ರೈತನಿಗೆ. ನಿನ್ನ 10 ಹಿಂಗಾರು ಹಂಗೆ ಎಂಟಿ ಒಣಗೋಗುತ್ತೆ. ಆ ರೈತ ತೆಂಗಲ್ಲಿ ಒಳ್ಳೆ ರಿಸಲ್ಟ್ ತಗೋಬೇಕಂತಂದ್ರೆ ಅದು 12 ಹಿಂಗಾರಲ್ಲೂ ಕೂಡ ಒಳ್ಳೆ ಫಸಲು ತಕ್ಕಬೇಕು ಅವನು. ಆ ತರ ಮಾಹಿತಿ ನಮಗೆ ಕೃಷಿ ಸಂಶೋಧನೆಯಿಂದ ನಮಗೆ ಬರಬೇಕು ರೈತರಿಗೆ. ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಿಲ್ಲ? ಇಲ್ಲ, ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡ್ತಾ ಇಲ್ಲ. ಯಾವ ರೀತಿ ಮಾಹಿತಿ ತಾವು ಬಯಸ್ತಕ್ಕಂಥದ್ದು ಅಂತ? ಅದು ನುಸಿ ರೋಗ ಕಂಟ್ರೋಲ್ ಆಗ್ಬೇಕು. ನಮ್ದು 12 ಹಿಂಗಾರು ಬರುತ್ತಲ್ಲ, 12 ಹಿಂಗಾರಲ್ಲೂ ಕೂಡ ಗುಳ್ ನಿಲ್ಬೇಕು. ಆ ತರಕ್ಕೆ ಏನೇನ್ ಮಾಡ್ಬೇಕು ನಾವು ಅನ್ನೋದು ನಮಗೆ ಮಾಹಿತಿ ಬೇಕು. ತೆಂಗು ಆಯ್ತಾ, ಈ ತರ ನಮಗೆ ತೆಂಗಿನಲ್ಲಾದ್ರೆ ತುಂಬಾ ರೈತರಿಗೆ ತುಂಬಾ ಬಹಳ ಅನುಕೂಲ ಆಗುತ್ತೆ, ಅದೊಂದು ಮಾಡ್ಬೇಕು. ಮತ್ತೆ ರೈತರು ಬಂದ್ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇವತ್ತೆಲ್ಲ ಗೊಬ್ಬರ ಸೀಮೆ ಗೊಬ್ಬರ ತರಬೇಕು. ಅದು ನಾವು ಕಾಣಂಗ ಅವಾಗೆಲ್ಲ ಮೊದಲು 200-300 ರೂಪಾಯಿ ಮೂಟೆ ಇತ್ತು. ಈಗ ರೈತರಿಗೆ ಹೆಂಗ್ ಮಾಡ್ತಾರೆ ಅಂದ್ರೆ, 200 ರೂಪಾಯಿಗೆ ಅವತ್ತು ನಮಗೆ ಗೊಬ್ಬರ ಕೊಟ್ಟು ಇವತ್ತು 2,500 ರೂಪಾಯಿ ಗೊಬ್ಬರ ಮಾಡಿಟ್ಟಾರೆ. ಅವತ್ತು 2 ಚೀಲ ಆಗ್ತಿದ್ ರೈತರು, ಇವತ್ತು 25 ಚೀಲ ಗೊಬ್ಬರ ಹಾಕ್ಬೇಕು ನಾವು. ಇವತ್ತು ಪರಿಸ್ಥಿತಿ ಹಿಂಗಾಗಿದೆ. ಅದನ್ನ ಬಿಟ್ಬಿಟ್ಟು ರೈತರು ಸ್ವಂತಕ್ಕೆ ಆ ಗೊಬ್ಬರನ ತ್ಯಜಿಸ್ಬೇಕು. 20 ವರ್ಷ ಆಗಿದೆ ನಮ್ಮ ತೋಟಕ್ಕೆ ಗೊಬ್ಬರ ಹಾಕಲ್ಲ. ನಮ್ಮ ಅಣ್ಣ ಅವ್ರ ಹೇಳಿ ಇವ್ರ ಹೇಳಿ ಅಂತ 2 ವರ್ಷದಿಂದ ಮತ್ತೆ ಸೀಮೆ ಗೊಬ್ಬರ ಹಾಕಿ ಯೀಲ್ಡಿಂಗ್ ಕಡಿಮೆ ಆಗಿದೆ. 20 ವರ್ಷ ನಾವು ಗೊಬ್ಬರನೇ ಹಾಕಿಲ್ಲ. ತುಂಬಾ ಚೆನ್ನಾಗಿತ್ತು ನಮ್ದು ಅಡಿಕೆ ತೋಟ ಆಗ್ಬಹುದು, ತೆಂಗಿನ ತೋಟ ಆಗ್ಬಹುದು. 2 ವರ್ಷ ಕೊಟ್ಟಾಗ 1 ವರ್ಷ 2 ವರ್ಷ ಚೆನ್ನಾಗಿ ಬಂತು ಫಸಲು. ಮತ್ತೆ ಯಥಾಸ್ಥಿತಿ ವರ್ಷ ಡೋಸೇಜ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಮುಂಚೆ ಯಾವ ಗೊಬ್ಬರ ಕೊಡ್ತಿದ್ರಿ? ಮುಂಚೆ ಯಾವ್ದಿಲ್ಲ, ನಮ್ಮಲ್ಲಿ ಕುರಿ ಇದ್ದು ದನ ಇದ್ದು ಕ್ಲೀನ್ ಸುತ್ತ ಮಾಡಿ ಗುಣಿನ ಎತ್ತಿನ ಬೇಸಾಯದಲ್ಲಿ ಬೇಸಾಯ ಹೊಡೆದು ಕ್ಲೀನ್ ಆಗಿ ಕೊಟ್ಟಿಗೆ ಗೊಬ್ಬರ ಸುತ್ತಲೂ ಹಾಕ್ತಿದ್ದು, ಬಹಳ ಚೆನ್ನಾಗಿ ಪೈರು ಬರೋದು. ಈಗ ಏನಾಗಿದೆ ಅಂದ್ರೆ ನಮ್ ಖರ್ಚು ಆದಾಯಕ್ಕಿಂತ ಖರ್ಚು ಜಾಸ್ತಿ. ತೋಟಕ್ಕೆ ಹೋಗೋದು ಕಳೆನಾಶಕ ಹೊಡೆಯೋದು ಒಂದ್ ಕಡೆಯಿಂದ, ನಾವು ಯಾವ್ದೇ ಕಾರಣಕ್ಕೂ ಇವತ್ತವರೆಗೂ 1 ಲೀಟರ್ ಕಳೆನಾಶಕ ತಂದು ನಮ್ಮ ತೋಟದಲ್ಲಿ ಜಮೀನು ಸಿಂಪಡಣೆ ಮಾಡಲ್ಲ. ಮತ್ತೆ ಕಳೆಗಳ ನಿರ್ವಹಣೆ ಯಾವ ರೀತಿ ನಡೆಸ್ತಾರ? ಕಳೆ ಇರೋದು ನಮ್ದು ತೆಂಗಿನ ಮರ ಅಡಿಕೆ ಮರ ಬಂದ್ಬಿಟ್ಟು 10-15 ಅಡಿ ಹೈಟ್ ಇರುತ್ತೆ. ಆದ್ರೆ ನಮಗೆ 2-3 ಅಡಿ ಕಳೆ ಏನು ನಮ್ಮ ಅದಕ್ಕೆ ಪೂರಕ ಹೊರತು ಮಾರಕವಲ್ಲ. ಅದು ಕಳೆ ಅನ್ನೋದು ಪೂರಕ, ಮಾರಕವಲ್ಲ. ಆ ಕಳೆ ಬೆಳೆದ್ರೆ ಏನಾಗುತ್ತೆ ಅಂದ್ರೆ, ಭೂಮಿ ಸೂಕ್ಷ್ಮಣಜೀವಿ ಬದುಕಲಿಕ್ಕೆ ಭೂಮಿಗೆ ಮಲ್ಚಿಂಗ್ ಆದಂಗಾಗುತ್ತೆ, ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ಏನ್ ಮಾಡೋದು, ಫುಲ್ ವೈಟ್ ಗಾಡಿ ಇವತ್ತು ಟ್ರ್ಯಾಕ್ಟರ್ಗಳು ಬಂದಾಗ ಹೊಡೆದ್ರೆ ಸುಮ್ಮನೆ ಅದು ರೋಡ್ ರೋಲರ್ ಎಲ್ಲ ಸುಮ್ಮನೆ ಭೂಮಿನ ಮೇಲ್ ಮಾತ್ರ ಕಿತ್ತಿರುತ್ತೆ, ಆದ್ರೆ ಅಡಿಯಲ್ಲಿ ಫುಲ್ ಹಾರ್ಡಾಗಿ ಹೋಗಿರುತ್ತೆ ಭೂಮಿ. ಮತ್ತೆ ಸೀಮೆ ಗೊಬ್ಬರ ಹಾಕೋದು ಕೂಡ ಅಷ್ಟೇ, ಭೂಮಿ ಹಾರ್ಡ್ ಆಗುತ್ತೆ, ಸ್ಮೂತ್ ಆಗಲ್ಲ, ಭೂಮಿ ಫುಲ್ ಹಾರ್ಡ್ ಆಗಿ ಸೌಕ್ಲಿ ಬಂದು. ಇವತ್ತು ಕೃಷಿ ಬದುಕು ಲಾಸ್ ಆಗಕ್ಕೆ ಕಾರಣ ಏನು ಅಂದ್ರೆ ಸೀಮೆ ಗೊಬ್ಬರ. ನಮ್ ತಂದೆ ತಾಯಿ ಎಲ್ಲ ಜಮೀನಿಗೆ ಆಸೆ ಮಾಡೋರು ಬಾರಿ, ಇವತ್ತು ನಮಗೆ ಕೃಷಿ ಬೇಡವಾಗಿದೆ. ಮುಂದೆ ನಮ್ಮ ಮಕ್ಳಿಗೆ ಕೊಡ್ತಿದ್ರು ಬೇಡಪ್ಪ, ಕೈ ಮುಗಿದು ಹೋಗ್ಬಿಡ್ತಾರೆ. ಹಿಂದಕ್ಕೆ ಈ ಕಳೆನಾಶಕನ ಸಿಂಪಡಣೆ ಮಾಡೋದ್ರಿಂದ ಭೂಮಿಗೆ ಅದು ವಿಷ, ಭೂಮಿಗೆ ವಿಷ ಉಣಿಸಿರೋದು. ಆ ವಿಷನ ನಾವು ತಿಂತಾ ಇದೀವಿ ಆಯ್ತಾ. ಅದೆಲ್ಲೋ ಕೂಡ ಸೈನಿಕರು ಬೆಟ್ಟ ಗುಡ್ಡದಲ್ಲಿ ಬಳಸಲಿಕ್ಕೆ ಅದನ್ನ ಬೇರೆ ದೇಶದವರು ಕಳೆನಾಶಕನ ಕಂಡಿಡಿದಿದ್ದು. ಅದನ್ನ ಬೆಟ್ಟ ಗುಡ್ಡದ ಮೇಲೆ ಸೈನಿಕರಿಗೆ ಕಮ್ಯುನಿಕೇಶನ್ ಆಗ್ಲಿ ಅಂತೇಳಿ ಅದನ್ನ ತಂದು ಇವತ್ತು ರೈತರು ಭೂಮಿಯಲ್ಲಿ ಆಡ್ ಮಾಡ್ತಾರೆ. ಅದು ಕಳೆನಾಶಕ ಸಂಪೂರ್ಣ ಬ್ಯಾನ್ ಮಾಡಬೇಕು, ಸಂಪೂರ್ಣ ಬ್ಯಾನ್ ಮಾಡಿ ರೈತರಿಗೆ ಈ ಸಾವಯವ ಕೃಷಿನ ಡೆವಲಪ್ ಮಾಡ್ಕೊಂಡ್ರೆ ಇವರಿಗೆ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ. ರೈತರು ದನಕರ ಸಾಕ್ಬೇಕು. ನಾನು ಕುರಿ ಕಾಯದ್ರಲ್ಲೇ 10 ಲಕ್ಷ ಬರುತ್ತೆ ನನಗೆ ವರ್ಷಕ್ಕೆ. ಕುರಿ ಕಾಯದ್ರಲ್ಲೇ 10 ಲಕ್ಷ ಬರುತ್ತೆ, ತೋಟದಿಂದ ಬರುತ್ತೆ, ತೆಂಗಿಂದ ಬರುತ್ತೆ, ಎಮ್ಮೆಯಿಂದ ಬರುತ್ತೆ. ಪ್ರತಿಯೊಂದು ನಮ್ಮಲ್ಲಿ ಏನೇನು ಜೀವಿಗಳಿದ್ದಾವೆ ಅವ್ರ ಪ್ರತಿಯೊಂದರಲ್ಲೂ ಕೂಡ ಇನ್ಕಮ್ ಇದೆ ನಮಗೆ. ಯಾವ ಲಾಸ್ ಅಂತೂ ಇಲ್ಲ, ಆದ್ರೆ ನಿರ್ವಹಣೆ ಬಹಳ ಕಷ್ಟ ಆಗುತ್ತೆ. ನಿರ್ವಹಣೆ ಕಷ್ಟ ಅಂದ್ರೆ ಸುಮ್ನೆ ಏನ್ ಸುಖ ಪಡ್ತಿರೋದು, ರಾತ್ರಿ ಆಗ್ಲಿ ಬೆಂಗಳೂರು ಹೋಗ್ಬಿಟ್ಟು ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕಣ್ಣೆಲ್ಲ ಹಾಳು ಮಾಡ್ಕೊಂಡು ಅಲ್ಲಿ ಅವ್ರೇನ್ ಸುಖ ಪಡ್ತಿದ್ದಾರೆ, ಅಲ್ಲ ಅವ್ರು ಏನ್ ಸುಖ ಇಲ್ವಲ್ಲ. ಟೌನ್ ಆ ಪೊಲ್ಯೂಷನ್ ಆ ಸೌಂಡು ಚೆನ್ನಾಗಿದೆಯಲ್ಲ, ಹಳ್ಳಿ ಜೀವನ ಚೆನ್ನಾಗಿದೆ, ಯಾಕೆ ಈ ತರ ಜನಗಳೆಲ್ಲ ಇದಕ್ಕೆ ಅಡಿಕ್ಟ್ ಆಗ್ತಿದ್ದಾರೆ? ರೈತರು ದಯಮಾಡಿ ಈ ತರ ನಮ್ಮ ಹಳೆ ಪದ್ಧತಿ ಹೈನುಗಾರಿಕೆನ ಯಾವುದೇ ಕಾರಣಕ್ಕೂ ತ್ಯಜಿಸಬಾರದು. ಮತ್ತೆ ಮರುಕಳಿಸಿ ಅವತ್ತು 5,000-2,000 ರೂಪಾಯಿ ಉದ್ಯಮ, ಇವತ್ತು 50,000, 1,00,000 ಆಗಿದೆ. ಒಂದು ಜೊತೆ ಎತ್ತು ಇವತ್ತು 5,00,000-4,00,000 ಆಗಿದೆ. ಯಾಕಷ್ಟು ರೇಟ್ ಜಾಸ್ತಿ ಆಯ್ತು? ಸಾಕಷ್ಟು ಪರ್ಸೆಂಟೇಜ್ ಕಡಿಮೆ ಆಯ್ತು. ರೈತರು ನಿರ್ವಹಣೆ ಇಲ್ಲ. ಇವತ್ತು ಸಾಕ್ತಾಗ ಹಳ್ಳಿಯಲ್ಲಿ ಪ್ರೊಡಕ್ಷನ್ ಇಲ್ದಂಗಾಯ್ತು. ನಾಟಿ ಹಸುಗಳು ಕಣ್ಣ ನೋಡಕ್ಕೆ ಇಲ್ಲ. ನಾಟಿ ಹಸುಗಳು ಹಳ್ಳಿನಲ್ಲಿ ಫುಲ್ ಕಣ್ಮರಿಯಾಗಿ ಹೋಗ್ತದವೆ. ಅದನ್ನೆಲ್ಲ ಉಳಿಸ್ಬೇಕಲ್ಲ. ತುಂಬಾ ಚೆನ್ನಾಗಿದೆ ಜೀವನ. ಮತ್ತೆ ಇದನ್ನೆಲ್ಲ ಕಣ್ಮರೆ ಮಾಡ್ಕೊಂಡು ಮತ್ತೆ ರಿಟರ್ನ್ ಅದಕ್ಕೆ ಬರ್ತಾರೆ ಮುಂದೊಂದು ದಿನ. ಅದು ಬೇಗ ಹುಡುಕಾಡ್ತಾರೆ ಅವತ್ತಾದ್ರೆ ಸಡನ್ಲಿ ಅದು ಸಿಗಂತ ಪದಾರ್ಥ ಅಲ್ಲ. ದಯಮಾಡಿ ರೈತರು ಹಾಲು ಕರೆ ನಿಲ್ಸಿದ ತಕ್ಷಣನೇ ಒಂದು ಕಟಕರಿ ಕೊಟ್ಬಿಡ್ತಾರೆ ದನ ಕರುಗಳನ್ನ ಹೇಳ್ರಿ. ಇದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು. ಅವನ್ನ ಒಂದು ಪ್ರೀತಿಯಿಂದ ನೋಡ್ಕೋಬೇಕು, ಒಂದು ಜೀವ ಅಂತ ನೋಡ್ಬೇಕು. ಅದನ್ನ ಇದನ್ನ ಕೊಲ್ತಾರೆ, ಇದನ್ನ ಉಳಿಸ್ಬೇಕು ಅನ್ನೋದೊಂದು ಅವ್ರ ಮನಸ್ಥಿತಿ ಬೇಕಾಗುತ್ತೆ ರೈತರಲ್ಲಿ. ಹಿಂಗೆ ಸಾಕಷ್ಟು ನಮ್ದು ಮೆಕ್ಕೆಜೋಳದ್ದು ಒಂದು ಬಹಳ ಈ ಇತ್ತೀಚಿನ ದಿನಗಳಲ್ಲಿ ಒಂದು 10 ಎಕರೆ ಮೆಕ್ಕೆಜೋಳ ಇತ್ತು ನಮ್ದು. ಬಹಳ ಜಿನ್ನಿನ ಬೆಳೆದಿದ್ದು, ಬಹಳ ಕಳೆ ಬರೋದು. ಈ ಸರಿ ಒಂದ್ ಸ್ವಲ್ಪ ಲಾಡಿ ಸಿಂಪಡಣೆ ಮಾಡಿದ್ದು ಚೆನ್ನಾಗಿ ಒಳ್ಳೆ ಬೆಳೆ ಸಖತ್ ರಿಸಲ್ಟ್ ಇತ್ತು. ಈ ಹಂದಿಗಳ ಕಾಟ ಬಹಳ ಆಗ್ಬಿಟ್ಟಿದೆ ರೈತರಿಗೆ. ಇದರಿಂದ ರೈತರು ಏನ್ ಮಾಡ್ತಾರೆ, ಹಳ್ಳಿ ಕಡೆ ರೈತರು ಇರಲ್ಲ, ಹೋಗೋದು ಎಲ್ಲ ಲೈನ್ ಇರುತ್ತೆ, ಸಿಗ ಕರೆಂಟ್ ಕೊಡೋದು, ಅದರಲ್ಲಿ ಆನೆ ಸಿಕ್ಸಾಯೋದು, ಹುಲಿ ಸಿಕ್ಸಾಯೋದು, ಅಥವಾ ರೈತ ಏನೋ ಯಾವ್ದೋ ಕೊಡೋದು, ಎಲ್ಲೋ ಹೋಗೋದು, ಏನೋ ಮಾಡೋದು, ಯಾರೋ ಬಂದು ಸಿಕ್ಸಾಯೋದು, ಈ ತರ ಅನಾಹುತಕ್ಕೆ ಬಹಳ ಕಾರಣ ಆಗ್ತಾ ಇದೆ. ಅರಣ್ಯ ಇಲಾಖೆಯವರು ಕ್ಲೀನ್ ಆಗಿ ಆ ಪ್ರಾಣಿಗಳನ್ನ ರೈತರ ಜಮೀನಿಗೆ ಬರ್ದಂಗೆ ಏನಾದ್ರೂ ಒಂದು ಕಂದಕ ನಿರ್ಮಾಣ ಮಾಡೋದು ಅಥವಾ ಒಂದು ಒಳ್ಳೆ ಪೆನ್ಷನ್ ನಿರ್ಮಾಣ ಮಾಡೋದು, ಈ ತರ ಮಾಡಿದ್ರೆ ರೈತರ ಜೀವನದಲ್ಲೂ ಸ್ವಲ್ಪ ನೆಮ್ಮದಿ ಕಾಣಬಹುದು. ಈ ತರ ಎಲ್ಲ ಇದೆ ಸಮಸ್ಯೆ. ರೈತರಾದರೆ ಇವತ್ತು ಏನಾಗಿದೆ ಅಂತಂದ್ರೆ ಒಂದೇ ರೂಟಲ್ಲಿ ಹೋಗ್ಬಾರ್ದು. ಇವತ್ತು ಎಲ್ಲದನ್ನೂ ಸಮಗ್ರ ಕೃಷಿ ಹೈನುಗಾರಿಕೆ ಕಡೆ ಜಾಸ್ತಿ ಹೋದ್ರೆ ಕೃಷಿನಲ್ಲಿ ವರ್ಷಕ್ಕೊಂದು ಬಾರಿ ಹಣ ಸಿಗುತ್ತೆ. ಆದ್ರೆ ಹೈನುಗಾರಿಕೆ ಮಾಡಿದ್ರೆ ಪ್ರತಿ ತಿಂಗಳು ಸಂಬಳ ತಗೋಬಹುದು. ಹಸು ಸಾಕೋದಾಗ್ಬೋದು, ಕುರಿ ಸಾಕೋದಾಗ್ಬೋದು, ಒಂದೆರಡು ಜಾತಿ ನಾಯಿ ಕೂಡ ನಾಯಿ ಸಾಕಿದೀವಿ, ಅದರಲ್ಲೂ ಕೂಡ ನಮಗೆ ಅದು ಕೂಡ ಇನ್ಕಮ್ ಕೊಡುತ್ತೆ. ಆಯ್ತಾ, ಅದು ಯಾರ ಬೇಕಣ ನಮಗೆ ಒಂದೆರಡು ಮರಿ ಕೊಡೋಣ ಅಂತ ಹೇಳೋಗ್ತಾರೆ. ಹಂಗೆ ಇಂಥವೆಲ್ಲ ಅವಕಾಶಗಳು ಇರೋದ್ ಮಾತ್ರ ಹಳ್ಳಿನಲ್ಲಿ ಮಾತ್ರ ಬಿಟ್ರೆ ಟೌನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಇಂಥವನ್ನೆಲ್ಲ ನಿವಾರಣೆ ಮಾಡ್ಲಿಕ್ಕೆ ಅಂತ ನನ್ನ ಅಭಿಪ್ರಾಯ. ಇಷ್ಟೆಲ್ಲ ಹೇಳಿದ್ರಿ ಬಸವರಾಜ್ ಅವ್ರು, ಎಲ್ಲಿ ತನಕ ತಾವು ಓದಿರೋದು? ನಾವು ಓದಿರೋದು ಬಹಳ 5ನೇ ಕ್ಲಾಸ್ ಇವ್ರೆ. ಇಷ್ಟೆಲ್ಲ ತಾವು ತಿಳ್ಕೊಂಡಿದಿರಲ್ಲ, ಯಾವ ರೀತಿ ತಿಳ್ಕೊಂಡ್ರಿ ಇಷ್ಟೆಲ್ಲ ವಿಚಾರಗಳನ್ನ? ಅಂದ್ರೆ ನಮ್ಮ ಸ್ನೇಹಿತರು, ನಮ್ಮ ಬಂದಂತ ನಾವು ನಮ್ಮ ಪರಿಸರದಲ್ಲಿ ನಮ್ ಬೆಳೆದಂತ ಸ್ನೇಹಿತರು, ಪರಿಸರ ಒಳ್ಳೇದನ್ನ ಹುಡ್ಕೊಂಡು ಹೋಗ್ಬೇಕು. ಒಳ್ಳೆಯ ಕಷ್ಟಪಟ್ಟು ಒಳ್ಳೆಯ ಸಂಘ ಮಾಡ್ಬೇಕು. ಕೆಟ್ಟವ್ರನ್ನ ಸ್ವಲ್ಪ ಸರಿಯಿಲ್ಲ ಅಂತಂದ್ರೆ ಸ್ವಲ್ಪ ಅವ್ರನ್ನ ಕಷ್ಟಪಟ್ಟು ಬಿಡಕ್ ಟ್ರೈ ಮಾಡ್ಬೇಕಾಗತ್ತೆ. ಕಷ್ಟಪಟ್ಟು ಬಿಡಬೇಕು, ಒಳ್ಳೆಯವ್ರನ್ನ ಕಷ್ಟಪಟ್ಟು ಸಂಪಾದನೆ ಮಾಡ್ಕೋಬೇಕು. ಕಷ್ಟಪಟ್ಟು ಸಂಪಾದನೆ ಮಾಡ್ಕೋಬೇಕು. ಮನುಷ್ಯನಿಗೆ ಅಸಾಧ್ಯವಾದ ಯಾವ್ದು ಅಲ್ಲ. ನಾವು ಕೂಲಿ ಕೆಲಸ ಮಾಡಿದೀವಿ, 10 ವರ್ಷಕ್ಕೂ ಕುರಿ ಮೇಯಿಸಿದೀವಿ. ಎಲ್ಲ ಅಂದ ಕಾಲದಲ್ಲಿ ಅಡಿಕೆ ಕೆಲ್ಸಕ್ಕೆ ಹೋಗ್ತಿದ್ವಿ ನಾವು ಬದುಕೆ, ಇವತ್ತು ನಾವು ಅಡಿಕೆ ಚೇಣಿ ಮಾಡ್ತೀವಿ. ಹಿಂಗೆಲ್ಲ ಸ್ವಲ್ಪ ಬದಲಾವಣೆ ಆಗ್ಬೇಕು. ಮನುಷ್ಯ ಅಂತಂತವಾಗಿ ಬದಲಾಗ್ತಾ ಹೋದ್ರೆ ಕಷ್ಟ ಆಗುತ್ತೆ. ಇದು ಕಷ್ಟ ಈ ಮನುಷ್ಯನ ಹೆಂಗೆ ರೈತರಿಗೆ ಅಂದ್ರೆ ಒಂಥರ ಈ ಮರಕೋತಿ ಬುದ್ಧಿ, ಆ ಮರದಲ್ಲಿ ಅನ್ಸಿಗುತ್ತೆ, ಈ ಮರದಲ್ಲಿ ಅನ್ಸಿಗುತ್ತೆ, ಹಂಗೆ ಆರ್ತಾ ಇದ್ರೆ ಟೈಮ್ ಪಾಸ್ ಆಗಿ ಹೋಗ್ಬಿಡುತ್ತೆ. ಒಂದು ಯಾವುದೇ ಕ್ಷೇತ್ರಕ್ಕೆ ಕೈ ಹಾಕಿರುವೆ ಅದರಲ್ಲಿ ಸೋಲ್ ಕಾಣ್ತೀವಿ ನಾವು. ಅನುಭವ ಇರಲ್ಲ, ಅನುಭವದ ಕೊರತೆಯಿಂದ ಸೋಲ್ ಕಾಣ್ತೀವಿ. ಅವಾಗ ನಾವು ಎದೆಗಿಡಬಾರ್ದು ಯಾವುದೇ ಕಾರಣಕ್ಕೂ. ಅದ್ರಲ್ಲಿ ನಿಂತು ಗಟ್ಟಿಯಾಗಿ ಅದನ್ನ ಮುಂದುವರಿಸ್ಬೇಕು. ಅವಾಗ ನಮಗೆ ಎಸ್ಎಸ್ ಕಾಣುತ್ತೆ, ಯಾಕೆ ಸೋತು ಇಲ್ಲಿ ನಾವು, ನಾವು ಯಾಕೆ ಇಲ್ಲಿ ಸೋಲ್ತಾ ಇದೀವಿ, ಇದನ್ನ ಎಸ್ಎಸ್ ಕಾಣ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು ಇದರಲ್ಲಿ ಅಂತ ಗಟ್ಟಿಯಾಗಿ ನಿಲ್ಬೇಕಾಗತ್ತದ್ರ. ಆ ಕ್ಷೇತ್ರದಲ್ಲಿ ಸ್ವಲ್ಪ ನಿಂತಾಗ ಅದೇ ಹೇಳ್ಕೊಡುತ್ತೆ, ಇದನ್ನ ಈ ತರ ಮಾಡ್ಬೇಡ, ಇದನ್ನ ಈ ತರ ಮಾಡ. ಪ್ರಾರಂಭದಲ್ಲಿ ಕುರಿ ಅಂತ ಹೇಳಿದ್ರೆ, ಈ ಕುರಿ ಬಗ್ಗೆ ಈಗೆಲ್ಲ ಕುರಿ ಸಾಕ್ಲಿಕ್ಕೆ ಕೆಲವರು ಸಾಕ್ತಾರೆ, ತಮ್ಮ ಒಂದು ಅನುಭವದ ಪ್ರಕಾರವಾಗಿ ಅದರ ಆದಾಯ ನಿರ್ವಹಣೆ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿ ತಮಗೆ ಅದರ ಆಸಕ್ತಿ ಬಂತು, ಪ್ರಾರಂಭ ದಿನಗಳಲ್ಲಿ ಯಾವ ರೀತಿ ಪ್ರಾರಂಭ ಮಾಡಿದ್ರಿ, ಈಗ ಯಾವ ಮಟ್ಟಕ್ಕೆ ಇದ್ದೀರಾ, ರೈತರು ಅದನ್ನು ಮಾಡಿದ್ರೆ ಏನು ಅದ್ರ ಬಗ್ಗೆ ಬೆಳಿಬಹುದು, ಚೆನ್ನಾಗಿ ಆಗ್ಬಹುದು ಅನ್ನೋದ್ರ ಬಗ್ಗೆ ಏನ್ ಹೇಳ್ತೀರಿ? ಕುರಿ ಸಾಕೋದ್ರಿಂದ ಹಿಡ್ಕೊಂಡು ಬಹಳ ಅನುಕೂಲ ಇದೆ ಇವತ್ತಿನ ದಿನದಲ್ಲಿ. ಅದನ್ನ ಸ್ಮೆಲ್ ಅಂತಿರಲ್ಲ, ಆ ಸಗಣಿ ಬಾಚಿದ್ರೆ ನಮಗೆ ಎಷ್ಟೋ ರೋಗಗಳು ಕಡಿಮೆ ಆಗ್ತವೆ. ಆ ಸ್ಮೆಲ್ ತಗೊಂಡ್ರೆ ನಮ್ಮ ದೇಹದಲ್ಲಿ ಆಗ್ತಕ್ಕಂತ ಒಂದು ಬದಲಾವಣೆನೆ ಬೇರೆ, ತುಂಬಾ ಆರೋ ಹೆಲ್ದಿ ಆಗಿರ್ತಾನೆ ಮನುಷ್ಯ. ಕಣ್ಣಿಗೆ ಆ ಕಾಚು ತಗಲಿದ್ರೆ ಕಣ್ಣು ದೃಷ್ಟಿ ಹಾಳಾಗಲ್ಲ ನನ್ನ ಅನುಭವದ ಪ್ರಕಾರ. ಆ ಸ್ಮೆಲ್ ತಗೋಬೇಕು. ಅಲ್ಲಿ ನಮ್ ಕುರಿ ಹಟ್ಟಿಯಲ್ಲಿ, ಕುರಿ ದೊಡ್ಡಲ್ಲಿ ಹೋಗಿ ಮಲಗಿರ್ ನಾವು, ಒಂದ್ ಸೊಳ್ಳೆನೂ ಕಡಿಯಲ್ಲ. ಆ ಕಾವಿಗೆ ಆ ಕಾರ್ಚಿಗೆ ಒಂದು ಸೊಳ್ಳೆನೂ ಬಂದು ಕಚ್ಚಲ್ಲ ನಮ್ಮನ. ಆಯ್ತಾ, ಹಂಗಿದೆ. ಇವತ್ತು ಏನಾಗಿದೆ ಅಂದ್ರೆ ಈ ನಾನ್ ವೆಜ್ಗಳು ನಾವೆಲ್ಲ ಒಂದು ಏನಾದ್ರೂ ಒಂದು ಫಂಕ್ಷನ್ ಮಾಡಿ ಎಲ್ಲರೂ ಕರೆದ್ರೆ 100,000 ಜನ 1,000,000 ಜನ ಬರ್ತಾರೆ. ಆದ್ರೆ ಒಬ್ಬ ಕುರಿಗಾಯನ ಯಾರೋ ಹೋದ್ರೆ ಅವನಿಗೆ ಬೈಯೋದು ಬಾಯಿ ಬಂದಂಗೆ, ಅವನಿಗೆ ಇಲ್ಲಿ ಬಂದ್ರೆ ಎಲ್ಲೋ ಜಮೀನ್ ಪಕ್ಕ ಬಂದು ಎಲ್ಲೋಗಿಲ್ಲೋಗ ಬೈಯೋದು, ಈ ಬಹಳ ಈ ತರ ಜನ. ಆದ್ರೆ ಎಲ್ಲಿಂದ ಪ್ರೊಡಕ್ಷನ್? ಇವತ್ತು ಕುರಿಕಾಯನಿಂದ ಏನಾಗಿದೆ, ನೆಲಕ್ಕೊಳ್ಳೆದಿದೆ, ಜಲಕ್ಕೊಳ್ಳೆದಿದೆ, ಕುರಿ ನಮ್ಮ ವಿಕ್ಕೆ ಇಡ್ತವೆ ಎಲ್ಲೆಲ್ಲೋ ಅಲ್ಲೆಲ್ಲ ಭೂಮಿ ಫಲವತ್ತತೆ ಆಗುತ್ತೆ, ಭೂಮಿ ಲೂಸ್ ಆಯ್ತು, ಅಂತರ್ಜಲ ಇಂಪ್ರೂವ್ ಆಗುತ್ತೆ. ಕುರಿನ ಕಟ್ ಮಾಡಿ ಇವತ್ತು ಪ್ರೊಡಕ್ಷನ್ ಮಾಡಿ ಮಾಂಸಾಹಾರ ಸಿಗ್ತಾ ಇದೆ, ಆನಂದವಾಗಿ ಎಷ್ಟೋ ಜನಕ್ಕೆ ಆಹಾರ ಸಿಗ್ತಾ ಇದೆ. ಆದ್ರೆ ಇದು ಯಾವ್ದು ಲೆಕ್ಸಲ್ಲ. ಕುರಿ ಕಾಯನಿಗೆ ಅವನ ಫ್ಯಾಮಿಲಿಗೆ ಹೆಂಗ್ ಕೊಡಲ್ಲ, ಅವನ್ನೆಲ್ಲ ಹೊಲ್ಕೋದ್ರೆ ಕೆಟ್ಟ ಕೊಳ್ಕ ಬೈತಾರೆ, ಇಂಥವನ್ನೆಲ್ಲ ಸಹಿಸ್ಕೊಂಡು ಆದ್ರೆ ಇಷ್ಟು ಒಳ್ಳೇದ್ ಮಾಡ್ತಾರೆ. ದಯಮಾಡಿ ಇಂಥವ್ರ ಬಗ್ಗೆ ಸ್ವಲ್ಪ ಬೈಯುವಾಗ ಜನ ಸ್ವಲ್ಪ ಯೋಚನೆ ಮಾಡಿ ಬೈಬೇಕಾಗತ್ತೆ. ಇದು ಸ್ವಲ್ಪ ಅದರ ಯೋಚನೆ ಮಾಡಿ ಅವನಿಗೆ ಕುರಿ ಕಾಯನಿಗೆ ಸ್ವಲ್ಪ ಆತರ ಎಲ್ಲ ಬೈಯೋದನ್ನ ಅವಾಯ್ಡ್ ಮಾಡ್ಕೋಬೇಕು ಜನಗಳು ಅನ್ನೋದು ನನ್ನ ಅಭಿಪ್ರಾಯ. ಪ್ರಾರಂಭ ದಿನಗಳಲ್ಲಿ ನೀವು ಈ ಕುರಿನ ಪ್ರಾರಂಭ ಮಾಡಿದಾಗ ಎಷ್ಟು ಕುರಿ ಸಾಕಿದ್ರಿ? ನಮ್ ತಾತನ ಕಾಲದಲ್ಲಿ ಒಂದ್ 50 ಕುರಿ ಇದ್ದು ಅವಾಗೆಲ್ಲ ನಮ್ ತಂದೆಯವರು ಒಂದ್ 5 ಜನ ಎಲ್ಲ ಡಿವೈಡ್ ಆದ್ರು. ಅವಾಗೆಲ್ಲ ನಮ್ ತಂದೆಯರೆಲ್ಲ ಸ್ವಲ್ಪ ಅಂತ ನಮ್ ತಂದೆ ಕಾಲದ ಎಲ್ಲ ಏನಿರ್ಲಿಲ್ಲ ಕುರಿ. ನಾವು ಅವಾಗ ತುಂಬಾ ಬಡತನ ಇತ್ತು, ನಮಗೆ ಒಳ್ಳೆ ಜಮೀನ್ ಇತ್ತು ನಮ್ಮ ಅಜ್ಜ ಮಾಡಿರೋದ್ರು, ನಮ್ ತಂದೆಯವರು ಸ್ವಲ್ಪ ಅಷ್ಟಾಗಿ ಗಮನ ಹರಿಸ್ತಿರ್ಲಿಲ್ಲ ಅದ್ರ ಬಗ್ಗೆ. ಅವಾಗ ಒಂದ್ಸರಿ ಇಲ್ಲಿ ನಮ್ ತಾಯಿ ನಮ್ ನೆಂಟರ ಮನೆಗೆ ಹೋಗಿತ್ತು, ಅಲ್ಲಿ ಒಂದ್ ಮೇಕೆ ಒಂದು ಎರಡು ಮರಿಗಳು ತುಂಬಾ ಚೆನ್ನಾಗಿ ಕುಣಿದಾಡ್ತಾ ಇದ್ವು. ನೋಡ್ಬಿಟ್ಟು ಆಸೆ ಪಟ್ಟು ಅವ ಇವ್ ನಮಗೂ ವಯಸ್ಸಾಗಿದೆ ಸಾಕಲ್ರಿ ನೀವು ಅಂತ ಒಂದ್ ಅಜ್ಜಿ ಕೊಡ್ತು, ಇದನ್ ಸಾಕಲ್ರಿ, ಇದ್ರಲ್ಲಿ ಏನಾದ್ರೂ ಬೆನಿಫಿಟ್ ಬಂದ್ರೆ ನನಗೆ ಅರ್ಧ ಕೊಟ್ರಿ ನೀವು ಅರ್ಧ ಇಟ್ಕೊಳ್ರಿ. ಅದಂತಂದು ಸಾಕ್ತು. ಅವತ್ತಿಂದ ನಮ್ ಲೈಫು ಚೇಂಜ್ ಆಗ್ತಾ ಹೋಯ್ತು, ಅವತ್ತಿಂದ ನಮ್ ಲೈಫು ಚೇಂಜ್ ಆಗ್ತಾ ಹೋಯ್ತು. ಅವನ್ ತುಂಬಾ ಪ್ರೀತಿಯಿಂದ ಸಾಕ್ತು. ಇವತ್ತು 100 ಆಯ್ತು, ಅದರಲ್ಲೇ ಜೀವನ ಮಾಡ್ಕೊಂಡು ನಾವು ಎಲ್ಲ ಆಸ್ತಿ ಅಡವು ಮಾಡ್ಕೊಂಡು ಕ್ಲೀನ್ ಆಗಿ ಇವತ್ತು ಅವನ್ನ ನಮ್ಮ ಜೀವಿತಾವಧಿಯಲ್ಲಿ ನಮ್ ಜೊತೆನಲ್ಲಿ ಇಟ್ಕೋಬೇಕು ಅನ್ನೋದು ನಮ್ಮ ಆಸೆ ಇದೆ. ಎಷ್ಟು ಕುರಿ ಸಾಕಿದ್ರಿ, ಎಷ್ಟು ಮೇಕೆ ಸಾಕಿದ್ರಿ? ನಮ್ಮ ಒಂದ್ 100 ಕುರಿ ಇದೆ, ಒಂದ್ 50 ಮೇಕೆ ಇದೆ. 50 ಮೇಕೆ ಇದೆ. ಇವತ್ತೇನಾಗಿದೆ ಅಂತಂದ್ರೆ ಕೆಲವರೆಲ್ಲ ಹುಡುಗರು ಸರ್ಕಾರದಿಂದ ಲೋನ್ ಕೊಡ್ತಾರೆ 1 ಕೋಟಿ ಗಟ್ಟಲೆ, ಅದು 50,000 ರೂಪಾಯಿ 50 ಲಕ್ಷ ಲೋನ್ ಕೊಡ್ತಾರೆ, 20 ಲಕ್ಷ ಲೋನ್ ಕೊಡ್ತಾರೆ ಅಂತ ತಗಂತಾರೆ. ಹೈಟಾಗಿ ಶೆಡ್ ಮಾಡ್ಬಿಡ್ತಾರೆ, ಅದಕ್ಕೆ ಫೀಡಿಂಗ್ ಮಾಡಲ್ಲ, ಅದ್ರ ಬಗ್ಗೆ ಅನುಭವ ಇರಲ್ಲ. ಎಲ್ಲ ಕಳ್ಕೊಂಡು ಒಂದ್ ವರ್ಷ ಆಡ್ ಮಾಡಿ ಮೊನ್ನೆ ನಮ್ ಸ್ನೇಹಿತರು ಹಿರೇಮಠ ಅಂತೇಳಿ ಇದ್ರಲ್ಲೊಂದು ಉಳಿಯಾರ ಹತ್ರ ಒಂದು ಶೆಡ್ ಮಾಡಿದ್ದಾರೆ, 1 ಕೋಟಿ ತಗೊಂಡು 50 ಲಕ್ಷ. ಹೋಗಿ ನೋಡ್ತೀವಿ ಅಲ್ಲಿ, ಆಕಸ್ಮಿಕ ಅಲ್ಲೊಂದ್ ಸ್ವಲ್ಪ ಜಮೀನ್ ನಮ್ ಸ್ನೇಹಿತರು ಮಾಡಿದಾರೆ, ಅಲ್ಲಿ ಹೋಗಿದ್ದು ನೋಡ್ತೀವಿ. ವಾಲ್ಸ್ ಅಲ್ಲಾಗೆ ಒಂದ್ 7-8 ಒಂದೇ ದಿನ ತೀರೋಗಿದಾವೆ. ಆದ್ರೆ ಅವು ಬಿಸಿಲು ಬಿಡ್ತಾ ಇಲ್ಲ ಅವರಿಗೆ, ಅವಕ್ಕೆ ಆಕ್ಚುಲಿ ಬಿಸಿಲಿನ ಕಿರಣ ಬೇಕು. ಯಾವುದೇ ಪ್ರಾಣಿ ಬಿಸಿಲು ಮೈ ಮೇಲೆ ತಗೊಂಡ್ರೆ ಅದು ಏನ್ ಮಾಡುತ್ತೆ, ನೀರ್ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವು ನೀರ್ ಕುಡಿದಿಲ್ಲ, ಫುಲ್ ಲಂಗ್ಸ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ದಾರೆ. ಇವತ್ತಿನ ಡಾಕ್ಟರ್ಗಳು ಪಾಪ ಕೆಲವೊಬ್ರು ಸ್ವಲ್ಪ ಇಂಥವೆಲ್ಲ ಮಾಹಿತಿ ಕೊಡಲ್ಲ, ಡಾಕ್ಟರ್ಗಳು ಬಂದ್ ಮಾಡೋದಲ್ಲ, ರೈತರಿಗೆ ಸರಿಯಾದ ರೀತಿಯಲ್ಲಿ ಹೇಳಬೇಕು. ಅದು ಬಿಸಿಲಿಗೆ ಹೋದ್ರೆ ಸ್ವಲ್ಪ ನೀರ್ ಕುಡಿಯುತ್ತೆ, ಹೊಸದಾಗಿ ಡೈಲಿ ಏರಳ ನೀರ್ ತಗೊಂಡ್ರೆ ಮಾತ್ರ ಅದು ಲಂಗ್ಸ್ ಪ್ರಾಬ್ಲಮ್ ಆಗಲ್ಲ. ಇವ್ರು ಒಳಗೆ ಕೂಡಾಕ್ಬಿಟ್ರೆ ಅದಕ್ಕೆ ಏನಾಗುತ್ತೆ, ನೀರ್ ಕುಡಿಬೇಕು ಒಂದ್ಸಲ ಕುಡ್ದಿದ್ದೆ ಅದೆಲ್ಲ ಪ್ರಾಬ್ಲಮ್ ಆಗಿ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಆತರ ಆಗಿ ಬಹಳ ಸತ್ತೋಗ್ತಾ ಇದ್ವರು. ಅವಾಗ ಅವ್ರನ್ನ ಇಮಿಡಿಯೇಟ್ ಆಗಿ ನೀವು ಕೊಟ್ಟಿಗೆ ಮಾಡಿದೀರಾ, ಕೊಟ್ಟಿಗೆ ಇವತ್ತು ಶೆಡ್ ಮಾಡ್ತಿರೋ ಪದ್ಧತಿನೂ ಕೂಡ ಸರಿ ಇಲ್ಲ. ಯಾವ ರೀತಿ ಮಾಡ್ಬೇಕು ಅಂತೀರಿ? ಅದು ಯಾವ ರೀತಿ ಮಾಡ್ಬೇಕಂತಂದ್ರೆ, ಶೆಡ್ ಅನ್ನ ನಿರ್ವಹಣೆ ಮಾಡಿದಾಗ ಅವಕ್ಕೆ ಫ್ಲೆಕ್ಸಿಬಲ್, ಬಿಸಿಲು ಬೇಕು ಅಂದ್ರೆ ಬಿಸಿಲಿಗೆ ಹೋಗ್ಬೇಕು, ಬೇಕಂದ್ರೆ ನೆರಳಿಗೆ ಬರಬೇಕು. ಸುಮ್ನೆ ಕೂಡಾಕಂಗಿಲ್ಲ, ಸೆರೆಮನೆ ಆಗ್ಬಾರ್ದು, ಫ್ರೀಡಂ ಬೇಕು, ಮತ್ತೆ ಮಣ್ಣಿನ ಜೊತೆ ಸಂಪರ್ಕ ಬೇಕು. ಫುಲ್ ಅಟ್ಟಣಿಗೆ ಮಾಡಿ ಅಟ್ಟಣಿಗೆ ಮೇಲೆ ಇಟ್ಬಿಟ್ರೆ ಅದು ಫೇಲ್ ಆಗುತ್ತೆ. ಅದಕ್ಕೆ ಏನ್ ಮಾಡಬೇಕು, ಬೇಡ ಅಂದಾಗ ಅದಕ್ಕೂ ಮಣ್ಣಿಗೂ ಬರಬೇಕು, ಬಿಸಿಲಿಗೆ ಅದು ಕಾಲು ಚಾಚಿ ಹಿಂಗ್ ಮಲಗಬೇಕು. ನಮ್ಮೆಲ್ಲ ನೋಡ್ತೀವಲ್ಲ, ಬೆಳಿಗ್ಗೆ ಎಳೆ ಬಿಸಿಲಲ್ಲಿ ಚೆನ್ನಾಗಿ ಮೇಯ್ದು ಬಂದು ಅವ್ಕೆ ಬಿಸಿಲು ಕಾಯಿಸ್ಕೊಣ ಅನಿಸ್ತಿತ್ತೆ ಅವಕ್ಕೆ. ನಾವು ಕೂಡ ಮನುಷ್ಯರು 24 ಗಂಟೆ ಮನೆ ಒಳಗೆ ಇದ್ರೆ ಹೊರಗೆ ಬಿಸಿಲಿಗೆ ಹೋಗ್ಬೇಕಂತ ಅನ್ಸಲ್ವಾ ನಮಗೆ? ಅದೇ ರೀತಿ ಅವಕ್ಕೂ ಕೂಡ ಒಂದ್ ಶೆಡ್ ಮಾಡಿದ್ರೆ ಶೆಡ್ಡಿನ ಸುತ್ತಲೂ ಸ್ವಲ್ಪ ಜಾಗ ಬಿಟ್ಕೊಂಡು ಅವ್ ಬೇಕು ಅಂದ್ರೆ ಬಿಸಿಲಿಗೆ ಹೋಗ್ಬೇಕು, ಬೇಡ ಅಂದ್ರೆ ಮತ್ತೆ ಶೆಡ್ ಒಳಗಡೆ ಬರಬೇಕು. ಆತರ ಮಾಡ್ಕೋಬೇಕು. ಮತ್ತೆ ಮೇವು ಕೂಡ ಕ್ಲೀನ್ ಆಗಿ, ನಮ್ಮ ವೀರ ಕೆಂಪಣ್ಣ ಅಂತ ದೊಡ್ಡಬಳ್ಳಾಪುರದಲ್ಲಿ ಒಬ್ರು ಮಾಡ್ಯಾರೆ, ಕುರಿ ಶೆಡ್ ಗೀಟ್ ಮಾಡೋರು, ಅವ್ರ ಹತ್ರ ಹೋಗಿ ಸ್ವಲ್ಪ ಒಂದ್ ತಿಂಗಳು 15 ಟ್ರೈನಿಂಗ್ ತಗೊಂಡ್ ಬರ್ಬೇಕು. ಏನು ವಿತೌಟ್ ಟ್ರೈನಿಂಗ್ ಅಲ್ಲಿ ಇಲ್ಲೆಲ್ಲ ಹೋಗ್ತಾರೆ, ಸರ್ಟಿಫಿಕೇಟ್ ತಗೊಂಡ್ತಾರೆ, ತಗೊಂಬಂದ್ಬಿಟ್ಟು ನಾವು ಸರ್ಕಾರ ಲೋನ್ ಕೊಡುತ್ತೆ ಮಾಡ್ಬಿಡ್ತಾರೆ, 100% ಫೇಲ್ ಆಗ್ತಾರೆ. ಅದ್ರಲ್ಲಿ ಏನ್ ಅನುಮಾನ ಇಲ್ಲ. ಅದು ಒರಿಜಿನಾಲಿಟಿ ಬೇಕಾಗಿದೆ, ಕಲಿಬೇಕಾಗಿದೆ. ಇಂಥ ಕಡೆ ಒಳ್ಳೆ ಎಲ್ಲ ಎಕ್ಸ್ಪರ್ಟ್ಗಳು ಇರ್ತಾರಲ್ಲ, ಆ ಕಡೆ ಹೋಗ್ಬಿಟ್ಟು ಸ್ವಲ್ಪ ದಿನ ಅಲ್ಲಿ ಇರ್ಬೇಕು, ಮಾಡ್ಬೇಕು ಅನ್ನೋ ಆಸಕ್ತಿ ಇರೋರು ಒಂದ್ 8-10 ಅವ್ರ ಹತ್ರ ವರ್ಕ್ ಮಾಡಿ ಒಂದ್ ತಿಂಗಳಗಟ್ಟಲೆ ಇದ್ದು ಆ ನಂತರದಲ್ಲಿ ಬಂದವರು ಈ ಕ್ಷೇತ್ರಕ್ಕೆ ಹೇಳಿದ್ರೆ ಅನುಕೂಲ ಆಗುತ್ತೆ ನನ್ನ ಅಭಿಪ್ರಾಯ. ತಾವು ಯಾವ ರೀತಿ ಮಾಡಿದೀರಾ ಅಂತ? ನಾವು ಮಾಮೂಲಿ ನಮ್ದು ಆಧುನಿಕ ತಂತ್ರಜ್ಞಾನದಲ್ಲೇ ಇದೆ. ನಾವು ಇವತ್ತು ಯಾವ್ದು ಏನು ಅಂತ ಬದಲಾವಣೆ ಮಾಡಿಲ್ಲ, ಮಾಮೂಲಿ ಶೆಡ್ ಮಾಡಿದ್ವಿ ಕ್ಲೀನ್ ಆಗಿ. ಸುತ್ತಲೂ ಈ ಚೈನ್ ಲಿಂಕ್ ಮೆಶ್ ಬರುತ್ತೆ, ಅದನ್ನ ಬಿಟ್ಟಿದ್ವಿ, ನೆಲದ ಮೇಲೆ ಇರ್ತಾವ, ಕೊಟ್ಟಿಗೆ ಗುಡ್ಸಾಕ್ತಿವಿ. ಅದೇ ಬೆಸ್ಟ್ ಇದೆ, ಬೆಸ್ಟ್ ಇದೆ. ಈಗೆಲ್ಲ ಹೈಫೈ ಹೊರಗೋಗ್ಬಿಟ್ಟು ಮೇಯಿಸಲ್ಲ, ಅಂದ್ರೆ ಹೊರಗೋಗ್ಬಿಟ್ಟು ಮೇಯಿಸಿದ್ರೆ ಒಳ್ಳೇದು. ಇವತ್ತೇನಾಗಿದೆ ಅಂದ್ರೆ ಎಲ್ಲ ಕಡೆ ಗಿಡಗಂಟೆ ಹಾಕಿದ್ದಾರೆ, ಖಾಲಿ ಜಾಗ ಇಲ್ಲ, ಎಲ್ಲ ಅಡಿಕೆ ಅಡಿಕೆ ಅಡಿಕೆ ಒಂದ್ ಕಡೆಯಿಂದ ತುಂಬಿದ್ದಾರೆ. ಮುಂದೊಂದ್ ದಿವಸ ನನ್ನ ಅಭಿಪ್ರಾಯ, ಅಡಿಕೆ ಏನು ಒಂದ್ ಅಡಿಕೆ ಗೋಟ್ ಕೂಡ ತಿನ್ಲಿಕ್ಕಾಗಲ್ಲ. ರೈತರು ಆದಷ್ಟು ಇದನ್ನ ಅವಾಯ್ಡ್ ಮಾಡ್ಕೊಂಡು ನಾವು ತಿಂತಕ್ಕಂತ ಪದಾರ್ಥನ ಬೆಳೆಯೋಣ. ತೆಂಗು ಬೆಳಿಲಿ, ಮಾವು ಬೆಳಿಲಿ, ಗೋಡಂಬಿ ಬೆಳಿಲಿ, ದ್ರಾಕ್ಷಿ ಬೆಳಿಲಿ, ಬೇರೆ ಬೇರೆ ಈ ತರ ಒಂದು ಪ್ರೊಡಕ್ಷನ್ ಮಾಡಲಿ. ಬರೀ ಅಡಿಕೆ ಅಡಿಕೆ ಹಾಕ್ಬಿಟ್ಟು ಒಂದಡಿ ಜಾಗ ಇಲ್ಲ ಕುರಿ ದನ ಮೇಯ್ಲಿಕ್ಕೆ. ಅಂತ ಪರಿಸ್ಥಿತಿಯಲ್ಲಿ ಈಗ ರೈತರು ಏನ್ ಮಾಡ್ತಾ ಇದ್ರೆ, ಶೆಡ್ಡಿಗೆ ಅಡಿಟ್ ಹಾಕ್ತಿದ್ದಾರೆ. ಬೇರೆ ಅನಿವಾರ್ಯ ಸ್ಥಿತಿ ಇದೆ, ಏನು ಮಾಡ್ಲಿಕ್ಕಾಗಲ್ಲ. ಈಗ ಮತ್ತೆ ಬೆಡ್ಡ ಗುಡ್ಡದಲ್ಲೂ ಅಷ್ಟೇ, ಈಗೆಲ್ಲ ಮೊದ್ಲೆಲ್ಲ ಹೋಗೋರು ನಮ್ ರೈತರು ಸೌದೆ ಗುದೆ ಕಡಿಯೋರು ಏನೋ ಆಗ ಹುಲಿ ಸಿಂಹ ಹಿಡ್ಕೊಳೋದು ಅದರಲ್ಲಿ ನುಸಿಯಕ್ಕಾಗಲ್ಲ, ಬಹಳ ಕಷ್ಟ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಿವಾರಣೆ ಮಾಡ್ತಕ್ಕಂಥದ್ದು. ಮಳೆಗಾಲದಲ್ಲಿ ಕೆಲವೊಂದು ಈ ಕುಂಟು ರೋಗ ಬರುತ್ತೆ, ಕೆಸರು ಬಹಳ ಕುಂಟದು. ಮೇಲಾಗಿ ಅವಕ್ಕೆ ವ್ಯಾಕ್ಸಿನೇಷನ್ ಕರೆಕ್ಟ್ ಆಗಿ ಸರಿಯಾದ ರೀತಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಅಷ್ಟೇ, ಡಾಕ್ಟರ್ಗಳು ಸರಿಯಾದ ರೀತಿಯಲ್ಲಿ ಬಂದು ಸ್ಪಂದಿಸಲ್ಲ, ಕರೆಕ್ಟ್ ಮಾಹಿತಿ ಕೊಡಲ್ಲ. ವ್ಯಾಕ್ಸಿನ್ ಹಾಕ್ಸ್ಬೇಕು, ಎಚ್ ಎಸ್ ಪಿ ಪಿ ಆರ್ ಏನು ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಮೂರು ವ್ಯಾಕ್ಸಿನ್ ಹಾಕೋಬೇಕು ಕುರಿಗಳಿಗೆ, ಆ ವ್ಯಾಕ್ಸಿನ್ ಹಾಕಂಡ್ರೆ ರೋಗ ಬಾಧೆ ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಯಾವ ರೀತಿ ವ್ಯಾಕ್ಸಿನೇಷನ್ ಎಲ್ಲ ಕೊಡ್ತೀರಾ ಅಷ್ಟೊಂದು ಕುರಿಗಳಿಗೆ? ಕುರಿಗಳಿಗೆ ಇಲ್ಲಿ ನಮ್ಮ ಹತ್ರ ಡಾಕ್ಟರ್ ಇದೆ, ಕೆಲವರು ನಮ್ಮ ಸೀನಿಯರ್ ಡಾಕ್ಟರ್ಗಳು ಇದ್ದಾರೆ, ಅವ್ರನ್ನ ಕೇಳ್ತೀವಿ. ಅವರು ಈಗ ಮುಂಗಾರು ಮಳೆ ಚಿಗುರು ಬೀಳ್ತಿದ್ದಂಗೆ ಇದು ಪಿ ಪಿ ಆರ್ ಹಾಕೊಳಪ್ಪ, ಇ ಟಿ ಮಾಡಿಕೊಂಡಿದ್ದೀರಾ ಹೇಳ್ತಾರೆ. ನಮ್ಮ ಸ್ನೇಹಿತರಿದೆ, ನಮ್ಮ ಬಹಳ ಹತ್ತದ ಡಾಕ್ಟರ್ಗಳು ಸಲಹೆ ಕೊಡ್ತಾರೆ ನಮಗೆ, ಹಿಂಗೆಲ್ಲ ಹಿಂಗೆ ಮಾಡ್ಕೊಳ್ಳಿ ಅಂತಾರೆ. ಅವರು ಬಂದು ಮಾಡ್ತಾರೆ, ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀವಿ. ತೀರಾ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಮಗೆ. ಈ ನವೆಂಬರ್ ತಿಂಗಳು ಈ ಡಿಸೆಂಬರ್ ತಿಂಗಳಲ್ಲಿ ಈ ಕುರಿಗಳಿಗೆ ನೀಲಿ ನಾಲ್ಗೆ ರೋಗ ಅಂತ ಕೇಳ್ಪಟ್ವಿ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಿ? ಏನಾಗುತ್ತೆ ಅಂತಂದ್ರೆ ಇದು ಸ್ವಲ್ಪ ಈ ಮಳೆಗಾಲ ಜಾಸ್ತಿ ಆದರೆ ಕುರಿಗಳಿಗೆಲ್ಲ ಸ್ವಲ್ಪ ಜೋಗಲ್ ನೀರಿ ಬಿಡಬಾರ್ದು. ಕುರಿಗಳನ್ನ ಈ ಕುರಿ ಜಿಗ್ಗತ್ತಿ ನೀರು ಇರ್ತಿರ್ತಿತ್ತಲ್ಲ, ಆ ನೀರನ್ನ ಕುಡಿದ್ಬಿಟ್ರೆ ಅವಕ್ಕೆ ಶೀತ ಜಾಸ್ತಿ ಆಗ್ಬಿಡುತ್ತೆ. ಆ ಥರ ಅಲ್ಲ, ಅಂಥ ನೀರುಗಳನ್ನ ಕುಡಿಸೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಈ ಜೋಗಲ್ ನೀರನ್ನು ಅದು ಶೀತ ಜಾಸ್ತಿ ಆಗಿ ಮೂಗೆಲ್ಲ ಕಟ್ಕೊಂಡು ಭಾಳ ನಂಪಾಗುತ್ತೆ. ಸ್ವಲ್ಪ ಆ ಥರ ನೀರಿಗೆ ಕುರಿಗಳನ್ನ ಬಿಡೋದನ್ನ ಕಡಿಮೆ ಮಾಡಬೇಕಾಗತ್ತೆ. ಆ ಥರ ಸಮಸ್ಯೆ ನಮಗೆ ಮೇಜರ್ ಸಮಸ್ಯೆ ಬಂದಿಲ್ಲ. ಈ ಕುಂಟು ರೋಗ ಅನ್ನೋದೊಂದು ಸಿಕ್ಕಾಬಟ್ಟೆ ಮಳೆಗಾಲದಲ್ಲಿ ಭಾಳ ಹಿಂಸೆ ಕೊಡುತ್ತೆ. ಅದು ನಮ್ಮ ಏರಿಯಾದಲ್ಲಿ ಮಳೆ ಜಾಸ್ತಿ ಇರುತ್ತಲ್ಲ, ಹಂಗಾಗಿ ಕೆಲವೆಲ್ಲ ಈ ಕಡೆ ನಮ್ಮ ಸ್ನೇಹಿತರೆಲ್ಲ ಈ ಕಡೆ ಸಿರಾ ಕಡೆ ಎಲ್ಲ ಭಾಳ ಲಿಂಕ್ ಇದ್ದಾರೆ, ಅವರಿಗೆಲ್ಲ ಏನು ಆ ಥರ ಸಮಸ್ಯೆ ಮಳೆ ಕಡಿಮೆ ಇರುತ್ತಲ್ಲ, ಏನು ಪ್ರಾಬ್ಲಮ್ ಆಗಲ್ಲ ಅವರಿಗೆಲ್ಲ. ಖರ್ಚಿನ ಬಗ್ಗೆ ಕುರಿದು, ಕುರಿ ಖರ್ಚು ಇದೆ, ಇವತ್ತು ಖರ್ಚು ಇದೆ. ಮೆಡಿಸಿನ್ ಜಾಸ್ತಿ ಇವತ್ತು ಮಾಡಲೇಬೇಕಾಗಿದೆ ಅನಿವಾರ್ಯ. ಈಗ ಏನಾಗಿದೆ ಅಂದ್ರೆ ಈ ಕಳೆನಾಶಕ ಮಾರಕ ಎಲ್ಲದಕ್ಕೂ, ಎಲ್ಲ ಕಡೆ ಭೂಮಿ ಸಿಂಪಡಣೆ ಮಾಡ್ತಾರೆ, ಕುರಿ ಹೋಗ್ತವೆ ಅದನ್ನ ತಿಂತವೆ, ಮತ್ತೆ ಅದಕ್ಕೆ ಪ್ರಾಬ್ಲಮ್. ಇವತ್ತು ಭೂಮಿ ಪೂರ್ತಿ ವಿಷಮಯ ಆಗಿರೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ, ತೋಟದಲ್ಲಿ ಯಾರೋ ಕಳೆನಾಶಕ ಹೊಡೆದಿರ್ತಾರೆ, ಅಲ್ಲೇ ಮಾಡ್ತಾರೆ ತೋಟದಲ್ಲಿ ಮೇವು ಚೆನ್ನಾಗಿದೆ ಅಂತ ನಮ್ಮ ಹುಡುಗರು ಬಿಟ್ಬಿಡ್ತಾರೆ. ಅದರಲ್ಲಿ ಅದೇನಾಗುತ್ತೆ, ಮತ್ತೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅದನ್ನ ಮತ್ತೆ ನಾವೇ ತಿಂತೀವಿ ಮನುಷ್ಯರು, ಹೆಂಗ್ ಬರ್ತಾ ಇದೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ನೀವು ತಿಳುವಳಿಕೆಯಲ್ಲಿ ನಾವು ನೆಲ ಕೊಡ್ತಾ ಇದೀವಿ, ಆದ್ರೆ ಅದು ನಮಗೆ ಬರ್ತಾ ಇದೆ ರಿಟರ್ನ್. ಕುರಿ ತಿನ್ನುತ್ತೆ, ಕುರಿ ನಾವು ತಿಂತೀವಿ, ಅಲ್ಲಿಗೆ ಏನಾಗುತ್ತೆ, ಅದು ರಿಟರ್ನ್ ರೀಸೈಕಲ್ ಆಗ್ತಾ ಇದೆ. ದಯಮಾಡಿ ಇದನ್ನೆಲ್ಲ ರೈತರು ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ. ಬಿಟ್ರೆ ಬಹಳ ಒಳ್ಳೇದು. ತೋಟ ಗೊಬ್ಬರ ಆಗುತ್ತೆ, ಬೆಳೆಯಲಿ ಎಷ್ಟು ಬೇಕಾದ್ರೂ ಚಲಟ ಬೆಳೀಲಿ. ಸ್ವಲ್ಪ ಲೈಟ್ ವೈಟ್ ಟ್ರ್ಯಾಕ್ಟರ್ ಹಾಕೊಂಡು ಇಲ್ಲಿ ಕಳೆ ಬಿಟ್ಕೊಂಡ್ರೆ ಒಂಥರ ಕಿರಿಕಿರಿ ಆಗುತ್ತೆ ರೈತರಿಗೆ. ಇನ್ನು ಕಳೆ ಮಿಷನ್ ನೋಡಿಲಿ, ಈಗೇನು ಬೇಕಾದಂತ ಯಂತ್ರಗಳು ಬಂದವೆ, ಸ್ವಲ್ಪ ಕಳೆ ಮಿಷನ್ ನೋಡ್ಕೊಳ್ಳಿ, ತೊಂದರೆ ಇಲ್ಲ. ಯಾತಕ್ಕೆ ಅದಕ್ಕೆ ಅಷ್ಟೊಂದು ದುಡ್ಡು ಖರ್ಚು ಮಾಡ್ತಾರೆ ಅಂತ ನಮ್ಮ ರೈತರಿಗೆ ಗೊತ್ತಾಗ್ತಿಲ್ಲ. ನಮಗೆ ತಾವು ಫುಡ್ಗಳೇನು ಕೊಡ್ತೀರಾ ಕುರಿಗೆ? ಕುರಿಗಳಿಗೆ ನಾವು ಮನೆಯಲ್ಲಿ ಕೊಡತಕ್ಕಂಥದ್ದು ಕಡಿಮೆ. ಇವತ್ತು ಅವಕ್ಕೆಲ್ಲ ಅಷ್ಟೊಂದೆಲ್ಲ ಕೊಡ್ತೀವಿ, ಮರಿಗಳಿಗೆ ಕೊಡ್ತೀವಿ, ಸ್ವಲ್ಪ ಮರಿಗಳಿಗೆ ಕೊಡ್ತೀವಿ. ಫುಡ್ಡು ಕೋಳಿ ಫುಡ್ ಅಂತ ಬಂದಿದೆ, ಅದನ್ನ ತಗೊಂಡ್ಬಂದು ಮರಿಗಳಿಗೆ ಹಾಕ್ತೀವಿ. ಬೇಗ ಗ್ರೋತ್ ಬರುತ್ತೆ, ಚೆನ್ನಾಗಿ ಮಾರಕ್ಕೆಲ್ಲ ಚೆನ್ನಾಗಿರುತ್ತೆ ಮರಿಗಳಿಗೆ. ಶೇಂಗಾ ಸೊಪ್ಪು, ಶೇಂಗಾ ಒಟ್ಟು ಈ ಕಡೆ ಉತ್ತರ ಕರ್ನಾಟಕ ಸೈಡ್ ಹೋದ್ರೆ ಅವರೆಲ್ಲ ನಮ್ಮ ರೈತರು ಮನವಿ ಮಾಡಿರ್ತಾರೆ, ಸಂಪರ್ಕ ಇದೆ, ತರ್ತೀವಿ ಆ ಕಡೆಯಿಂದ. ಹಾಕ್ಬಿಟ್ರೆ ಅವು ಚೆನ್ನಾಗಿ ಮೇಯ್ಕೊಂಡು ಬಹಳ ಚೆನ್ನಾಗಿ ಬೇಗ ಬಹುಬೇಗನೆ ಬರ್ತವೆ. ನೀವು ಕುರಿನ ಒಂದು ಸೀಸನ್ ವೈಸ್ ಮಾರ್ತಿರೋ ಅಥವಾ ವರ್ಷದ ಕುರಿಗಳನ್ನ ಮಾರೋದು ಯಾವ ತರ ಅಂದ್ರೆ, ಈಗ ಹಬ್ಬದ ಟೈಮ್ ಅಲ್ಲಿ ಮಾರತಕ್ಕಂಥದ್ದು ಯಾವ ತರ ಅಂತೀರ? ಈಗ ಹಬ್ಬದ ಟೈಮ್ ಅಲ್ಲಿ ಮಾರ್ಲಿಕ್ಕೆ ಏನಾಗಿದೆ ಅಂತಂದ್ರೆ, ನಮಗೆ ದೊಡ್ಡವು ಕುರಿ ಒಳಗಡೆ ಅವು ದೊಡ್ಡವು ಬಿಟ್ಕೊಂಡ್ರೆ ಅವು ಒಂದ್ಕೊಂದು ಹೊಡೆದಾಡೋದು, ಮೇಯ್ಸ ನಿವಾರಣೆ ಮಾಡೋದು ಕಷ್ಟ ಆಗ್ತಾ ಇದೆ. ಅದಕ್ಕೆ ಏನ್ ಮಾಡ್ತೀವಿ ನಾವು, ಮರಿಗಳನ್ನೇ ಮಾರ್ಬಿಡ್ತೀವಿ. ಹಾಲು ಬಿಡ್ತಾವಲ್ಲ, ಹಾಲು ಬಿಡ ಅವೇ ಸ್ವಲ್ಪ ನಮಗೆ ಬೆನಿಫಿಟ್ಸ್ ಅನಿಸ್ತಾ ಇದೆ. ಮರಿಗಳು ಒಂದು 20-22 ಕೆಜಿ ವೈಟ್ ಬಂದ್ಬಿಡುತ್ತೆ ಮರಿ, ಚೆನ್ನಾಗಿ ಮನೇಲಿ ಇದ್ದಂಗೆ. ಅವಾಗಲೇ ಒಂದು ಒಳ್ಳೆ ರೇಟಿಗೆ ಒಂದು 8-10 ಸಾವಿರ ತನಕ ಹೋಗುತ್ತೆ, ಅವಾಗಲೇ ಮಾರ್ಬಿಡ್ತೀವಿ ಮರಿನ. ಎಲ್ಲ ಬಹಳ ಚೆನ್ನಾಗಿ ಬಂದ್ರೆ ಬಿತ್ತನೆಗೆ ಅಂತ ಒಂದೆರಡು ಮನೆಗೆ ಯಾವ್ದಕ್ಕೆ ಒಂದೆರಡು ಇಟ್ಕೊಳ್ತೀವಿ, ಚೆನ್ನಾಗಿ ತುಂಬಾ ಚೆನ್ನಾಗಿ ಬರವ, ಬಾಕಿವೆಲ್ಲ ಅವಾಗಲೇ ಮಾರ್ಬಿಡ್ತೀವಿ. ಯಾವ ಕುರಿ ತಾವು ಸಾಕೊಂಡಿರ್ತಕ್ಕಂಥ? ನಮ್ಮ ಪಕ್ಕ ಸ್ವದೇಶಿ ಬ್ಲಾಕ್ ಕುರಿಗಳು, ನಾಟಿ ಕುರಿಗಳು ಸಾಕಿದ್ವಿ ನಾವು. ನಮ್ಮ ಪಕ್ಕ ಸ್ವದೇಶಿ ತಳಿ, ಈಗ ಬಂಡೂರಿ ಆಗ್ಬೋದು, ನಾರಿ ಸುವರ್ಣ ಆಗ್ಬೋದು, ಅವೆಲ್ಲ ಸಾಕ್ರಿ ಅಂತಾರೆ. ಆದ್ರೆ ನಮ್ಮ ಏರಿಯಾಕ್ಕೆ, ನಮ್ಮ ವೆದರ್ಗೆ ಅವಕ್ಕೆಲ್ಲ ಸಾಕಷ್ಟು, ಸ್ವಲ್ಪ ಇವತ್ತಿನ ವೆರೈಟಿ ವೆರೈಟಿ ಕುರಿಗಳಿಗೆ ಸ್ವಲ್ಪ ಸಮತಟ್ಟಾದ ಭೂಮಿ ಬೇಕಾಗುತ್ತೆ. ನಮ್ಮಲ್ಲಿ ಈಗ ಸ್ವಲ್ಪ ಗುಡ್ಡ ಬೆಟ್ಟ ಪ್ರದೇಶ ಇರೋದ್ರಿಂದ ಸ್ವಲ್ಪ ಹತ್ತಿಳಿಯಕ್ಕೆಲ್ಲ ನಮಗೇನಂದ್ರೆ, ಇವು ನಮ್ಮ ಪಕ್ಕ ಹಳೆ ಕುರಿಗಳಿದಾವಲ್ಲ, ನಾಟಿ ಕುರಿ ಬ್ಲಾಕ್ ಕುರಿ, ತುಂಬಾ ಚೆನ್ನಾಗಿದೆ, ಟೇಸ್ಟಿ ಆಗಿದೆ, ಮರಿಗಳು ಚೆನ್ನಾಗಿ ಬರ್ತವೆ, ನಮಗೆ ಕಾಯಿಲೆ ರೋಗ ಬಾಧೆ ಕಡಿಮೆ ಅವಕ್ಕೆ ಚೆನ್ನಾಗಿದೆ. ಅದೇ ಚೆನ್ನಾಗಿದೆ, ನಮಗೆ ಏನ್ ತೊಂದರೆ ಇಲ್ಲ. ಸ್ವಲ್ಪ 1-2 ಸಾವಿರ ರೂಪಾಯಿ ಕಡಿಮೆ ಹೋಗುತ್ತೆ, ಗ್ರೋತ್ ಇರಲ್ವಲ್ಲ ಜನಗಳಿಗೆ, ಏನು ಒಳ್ಳೇದು ಸ್ವಲ್ಪ ಗೊತ್ತಾಗಿಲ್ಲ. ಮುಂದ್ ಮುಂದೆಲ್ಲ ದೊಡ್ಡದ ಸಾಕಿರ್ಟಾಗ್ರನ್ನ, ಅದು ಒಳ್ಳೆ ರೇಟ್ ಬೇಡಿಕೆ ಸಿಗುತ್ತೆ. ಖರ್ಚು ಕಳೆದ್ರು ಲಾಭಕ್ಕೇನು ತೊಂದರೆ ಇಲ್ಲ. ಲಾಭಕ್ಕೇನು ತೊಂದರೆ ಇಲ್ಲ ಬಿಡ್ರಿ, ಚೆನ್ನಾಗಿದೆ. ಇವತ್ತು ಲಾಭ ಈ ಶೆಡ್ ಮಾಡೋರಿಗೆಲ್ಲ ಲಾಭ ಕಡಿಮೆ ಇದೆ ಅಂತ ನನ್ನ ಅಭಿಪ್ರಾಯ. ಹೆಂಗೆ ಅಂದ್ರೆ, ಈಗ ಫುಡ್ ಕೊಂಡ್ಕೋಬೇಕವ್ರು, ಪ್ರತಿಯೊಂದನ್ನು ಕೊಂಡ್ಕೋಬೇಕು. ಅದೇನಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಇದೇನಪ್ಪ ಇದು ಏನಂತ ಲಾಭ ಆಗಲಿಲ್ಲ, ಏನೋ ಸಿಗುತ್ತೆ ಅಂತ ಮಾಡಿದ್ವು ನಾವು, ಇದರಲ್ಲಿ ಕೊನೆ ಏನು ನಮಗೆ ಅಂತ ಅನುಕೂಲ ಆಗಲಿಲ್ಲ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ ಅವರಲ್ಲಿ. ಆದಷ್ಟು ಹಂಗೆ ಶೆಡ್ ಗಿಟ್ ಮಾಡೋರು ನಾವು ಸ್ವಂತ ಜಮೀನಲ್ಲಿ ಸ್ವಲ್ಪ ಪ್ರೊಡಕ್ಷನ್ ಮಾಡ್ಕೊಂಡು ಸೀಸನ್ ಟೈಮಲ್ಲಿ ಕ್ಲೀನಾಗಿ ಎಲ್ಲ ಅಂದ್ರೆ ರಾಗಿ ತಾನೆ ಒಣಗ ತನಕ ಬಿಡಂಗಿಲ್ಲ, ಒಂದು ಒಂಬಸೀರ್ ಅದನ್ನ ಕ್ಲೀನ್ ಆಗಿ ಚಾಪ್ ಮಾಡಿ ಕ್ಲೀನ್ ಲೋಡ್ ಮಾಡಿ ಇಟ್ಕೊಂಡ್ರೆ ಮರಿ ಕುರಿ ಸಾಕರಿಗೆ ತುಂಬಾ ಲಾಭದಾಯಕ ಕಾಣಬಹುದು. ಅವ್ರ ಅದರಲ್ಲಿ ಸ್ವಂತ ಜಮೀನು ಇರುತ್ತೆ, ಡ್ರೈ ಲ್ಯಾಂಡು, ಅದರಲ್ಲಿ ಅವರು ಬೆಳಕಬೇಕು, ಅದನ್ನ ಕ್ಲೀನ್ ಆಗಿ ಚಾಪ್ ಮಾಡಿ ಇಟ್ಕೋಬೇಕು. ಅವಾಗ ಅವರಿಗೆ ಸ್ವಲ್ಪ ನಿವಾರಣೆ ಈಸಿ ಆಗುತ್ತೆ. ಅವಾಗಲೇ ತಾವು ಹೇಳಿದ್ರೆ ಬಿತ್ತನೆ ಕುರಿಗಳನ್ನು ನಾವು ತರಿಸಿದೀವಿ ಅಂತ, ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಅದು ಈಗ ಸ್ವಲ್ಪ ಬಿತ್ತನೆ ಮರಿ ಅಂತ ನಾವು ಎಳಗು ಸಾಕಣ ಅಂತ ನೋಡೋಣ, ಎಳಗು ಸ್ವಲ್ಪ ಗ್ರೋತ್ ಎಲ್ಲ ಚೆನ್ನಾಗಿ ಬರುತ್ತೆ ಸಾಕಣ ಅಂತ ಒಂದು ಟ್ರೈ ಮಾಡಿದ್ವಿ. ಅದೇನಾಯ್ತು, ಮೊನ್ನೆ ಒಂದು ಹಿಂಗೆ ಬಹಳ ಸ್ಪೆಷಲ್ ಸ್ವಲ್ಪ ದೊಡ್ಡದಾದ್ಮೇಲೆ ಕುರಿ ಒಳಗಡೆ ಬಿಡೋಣ ಅಂತ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಸಾಕ್ತಿದ್ವು. ಈಗ ರೈತರು ಇದೊಂದು ಎಡವಟ್ ಮಾಡ್ತಾರೆ ಏನಂತಂದ್ರೆ, ಈ ಸುತ್ತಲೂ ತಂತಿಗೆ ಪೆನ್ಷನ್ ಮಾಡಿರ್ತಾರೆ, ಅದಕ್ಕೋಗಿ ಇವರು ಸ್ಟಾರ್ಟರ್ ಬಾಕ್ಸ್ ಅನ್ನ ಕ್ಲೀನಾಗಿ ಜೋಡಿಸಿರ್ತಾರೆ, ಹಾಕಿ ತಂತಿಯಾಗಿ ಕಟ್ಬಿಡ್ತಾರೆ. ಎಲ್ಲೋ ಒಂಚೂರು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೆ, ಅದು ಸುತ್ತಲೂ ತಂತಿ ಬೆಲೆಯಲ್ಲಿ ಕರೆಕ್ಟ್ ಗ್ರೌಂಡ್ ಆಗುತ್ತೆ. ಮೊನ್ನೆ ಆ ಥರ ಮತ್ತಿನ್ನೊಂದು ತೋಟದಲ್ಲಿ ಲೈನ್ ಹರ್ಕೊಂಡು ಬಿದ್ದಿದೆ, ರಿಟರ್ನ್ ಸ್ಟಾರ್ಟ್ರಿಂದ ರಿಟರ್ನ್ ಕರೆಂಟ್, ಆ ನಮ್ದು ಬಿತ್ನೆಟ್ಟಾಗ ಹೋಗಿ ಮೇಯಕ್ ಹೋಗಿ ಅದ್ರಲ್ಲಿ ಸಿಗಾಗ ನೋಡೇ ಇಲ್ಲ ಹರ್ಕೊಂಡ್ಬಿದ್ದೀವಿ. ಇದನ್ನ ರೈತರು ಮಾಡ್ತಕ್ಕಂಥ ತಪ್ಪು ಅಂತ ಹೇಳ್ತೀರಾ, ಏನು ಅಂತೀರ? ರೈತರದೇ ತಪ್ಪಿದೆ, ಆ ಸ್ಟಾರ್ಟರ್ ಬಾಕ್ಸ್ ತಗೊಂಡೋಗಿ ತಂತಿ ಬೇಲಿ ನೇತಾಕಿದೆ, ಅದು ಗ್ರೌಂಡಿಂಗ್ ಆಗಲ್ವಾ? ಈ ತರ ಮಾಡಬಾರ್ದು ರೈತರು. ಇದನ್ನ ಕ್ಲೀನ್ ಆಗಿ ಇದು ಮಾಡಿ, ಕ್ಲೀನ್ ಆಗಿ ಕಾಂಕ್ರೀಟ್ ಬೆಡ್ಡಿಂಗ್ ಮಾಡಿ, ಕ್ಲೀನ್ ಆಗಿ ಸಪರೇಟ್ ಇಟ್ಕೊಂಡು, ಅಲ್ಲಿ ಹೈಟ್ ಪ್ರದೇಶ ಸ್ಟಾರ್ಟರ್ ಅಲ್ಲಿ ಎಲ್ಲೋ ಗ್ರೌಂಡಿಂಗ್ ಆಗಿರುತ್ತೆ, ರೈತ ಹೋಗಿ ಯಾವಾಗ ಮುಡ್ತಾನೆ, ನೆಲನೂ ಶೀತ ಆಗಿರುತ್ತೆ, ಅವರು ಮೃತಪಟ್ಟು ಬಿಡ್ತಾರೆ. ಅಲ್ಲಿ ಸ್ವಲ್ಪ ಪ್ಲಾಟ್ಫಾರ್ಮ್ ಗಟ್ಟಿ ಮಾಡ್ಕೊಂಡು ಸ್ವಲ್ಪ ಹೈಟ್ ಮಾಡ್ಕೊಂಡು ಸ್ಟಾರ್ಟರ್ ಬಾಕ್ಸ್ ನೀಟಾಗಿ ಇಟ್ಕೊಂಡು ಕರೆಂಟ್ ಅನ್ನ ಕ್ಲೀನ್ ಆಗಿ ನಿವಾರಣೆ ಮಾಡಬೇಕಾಗುತ್ತೆ. ರೈತರಾದರೂ ಈ ತರ ಎಲ್ಲ ತಪ್ಪು ಲೈನ್ ಎಲ್ಲ ಹರ್ಕೊಂಡ್ಬಿದ್ದಿರುತ್ತೆ, ಕುರಿ ಕಾಯರ್ ದನ ಕಾಯರ್ ಹೋಗಿ ಆ ಲೈನ್ ಮುಟ್ಟೋದು, ಅದನ್ನ ಸ್ವಲ್ಪ ಏನಪ್ಪ ಅಂದ್ರೆ ನನ್ನ ಅಭಿಪ್ರಾಯ ಸ್ವಂತ, ಈ ಹಿಂದಿನ ಕೈನ ಸ್ವಲ್ಪ ಟಚ್ ಮಾಡಿ ನೋಡ್ಬಿಟ್ಟು ರೈತರು ಹಿಂದಿನ ಕೈ ಟಚ್ ಮಾಡಿದ್ರೆ ಏನ ಮಾಡುತ್ತೆ, ಸ್ವಲ್ಪ ತೆಗೆದು ರಿಟರ್ನ್ ದೂಕ ಸಾಧ್ಯತೆ ಇರುತ್ತೆ. ಸ್ವಲ್ಪ ನೋಡ್ಬಿಟ್ಟು ಕೈ ಹಾಕೋಗಿ ಯಾವುದೇ ತಂತಿ ಮುಟ್ಟೋದಾದ್ರು ರೈತರು. ಆದ್ರೂ ಈ ಮಳೆಗಾಲದಲ್ಲಿ ಬಹಳ ಸಮಸ್ಯೆ, ಈ ತರ ಬಹಳ ಸಮಸ್ಯೆ ನೋಡಿದೀವಿ ನಾವು ಕಣ್ಣಲ್ಲಿ. ಇದ್ರ ಜೊತೆಗೆ ತಾವು ಮದ್ಬೇರೆ ಏನೇನು ಸಾಕೊಂಡಿದ್ರಿ? ಈ ಎಮ್ಮೆ ಇದೆ ನಮ್ಮ, ಒಂದು ಹತ್ತು ಎಮ್ಮೆಗಳಿದಾವೆ, ಒಂದು ಹತ್ತು ಸೀಮೆ ಹಸುಗಳಿದಾವೆ, ಅದರಿಂದ ನಮ್ದೇ ಸ್ವಂತ ಡೈರಿ ಇದೆ, ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಿ. ಯಾವ ರೀತಿ ನಿರ್ವಹಣೆ ಮಾಡ್ತೀರಿ ಹಸು ಮತ್ತೆ ಎಮ್ಮೆನ? ಎಲ್ಲ ಮಾಡ್ತೀವಿ, ದಿನಕ್ಕೆ ಕೆಲಸ ಬರಂತ ಹುಡುಗರಿದ್ದಾರೆ ನಮ್ಮ ಸ್ನೇಹಿತರು, ಪ್ರೀತಿಯಿಂದ ಬಂದು ಮಾಡ್ತಾರೆ. ಮೊನ್ನೆ ಅಂದ್ರೆ ಹಾಲಿಂದು ಸಮಯಕ್ಕೆ ತಕ್ಕನಾಗಿ ಹಾಲು ಹಿಂಡಬೇಕಾಗುತ್ತೆ, ಯಾವ ರೀತಿ ನಿರ್ವಹಿಸ್ತೀರಾ? ಎಲ್ಲ ಕರಿತೀವಿ, ಏನ್ ತೊಂದ್ರೆ ಇಲ್ಲ, ಅದೆಲ್ಲ ಏನ್ರಿ ರೈತರಿಗೆ ದೊಡ್ಡ ವಿಷಯ ಏನಿಲ್ಲ, ಅದೆಲ್ಲ ಮಾಡದೆ ರೈತರ ಕೆಲಸ ಅಂದಾಗ ನಾವು ಅದನ್ನೆಲ್ಲ ನಿವಾರಣೆ ಮಾಡ್ತೀವಿ. ಒಂದ್ ಬಿಟ್ಟು ಮಾಡ್ತಾನೆ ಇರ್ತೀವಿ. ಸುಮ್ನೆ ಈಗೇನ್ ಗೊತ್ತಾ, ಸೋಂಬೇರಿತನ ಜಾಸ್ತಿ ಆಗುತ್ತೆ ಮನುಷ್ಯನಿಗೆ, ಅವೆಲ್ಲ ಇಲ್ಲ ಅಂದ್ರೆ ಅದ್ ಕಷ್ಟಪ್ಪ ಇದ್ ಕಷ್ಟಪ್ಪ ಮಾಡೋದು, ಎಲ್ಲ ಕಷ್ಟ ಆಗುತ್ತೆ ಜೀವನ. ಮಾಡಿದ್ರೆ ಯಾವ್ದು ಕಷ್ಟ ಇಲ್ಲ, ಅರ್ಲಿ ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ತೊಡಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಕ್ಲೀನ್ ಆಗಿ ಏನ್ ಇವಾಗ ಏನ್ ಸಗಣಿಗಿಣಿ ಎಲ್ಲ ಬಾಚ್ ಹಾಕ್ಬಿಟ್ಟು ಆಲ್ಗಿಲ್ ಕರ್ಕೊಂಡು ನಿಮ್ದೆ ಮಾಡ್ಕೊಂತ ಮನಮಂದಿರೆಲ್ಲ ಮಾಡ್ಕೊಂಡು ಒಬ್ಬೊಬ್ರೊಂದೊಂದು ಕೆಲಸ ಮಾಡ್ಕೊಂಡು ಮಾಡ್ತೀವಿ. ಏನ್ ನಮಗೇನ್ ತೀರಾ ಯಾವ್ದೇನ್ ಕಷ್ಟ ಅಂತ ಅನ್ಸಿಲ್ಲ. ಎಷ್ಟು ಆದಾಯದ ಬಗ್ಗೆ ಮಾತಾಡಿದ್ರೆ ಕೇವಲ ಇವುಗಳಿಗೆ ಎಷ್ಟು ಬರ್ತಾ ಇದೆ ತಮಗೆ ಅಂತೀರ? ಬರುತ್ತೆ ಹೋಗುತ್ತೆ ಏನು ಎಲ್ಲ ಲೆಕ್ಕಾಚಾರ ಮಾಡಿ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಈಗ ಡೈರಿ ಕಡೆಯಿಂದಲೂ ಈಗ ನಮಗೆ ದಿನ ಒಂದ್ 50 ಲೀಟರ್ ಹಾಲು ಹಾಕ್ತಿವಿ, 50 ಲೀಟರ್ ಹಾಕಿ ಒಂದೂವರೆ ಸಾವಿರ ಸಿಗುತ್ತೆ. ಒಂದು 500 ರೂಪಾಯಿ ತಿಂಡಿಗೆ ಹೋಗ್ಲಿ, 1,000 ರೂಪಾಯಿ ಮಿಕ್ಕುತ್ತೆ ಡೈಲಿ, 1,000 ರೂಪಾಯಿ ಮಿಕ್ಕುತ್ತೆ. ಹಸುವಿನ ಕಡೆಯಿಂದ ಆ ಇನ್ಕಮ್ ಬರುತ್ತೆ, ಕುರಿ ಕಡೆಯಿಂದ ಒಂದು 8 ಲಕ್ಷ ರೂಪಾಯಿ ವರ್ಷಕ್ಕೆ ಆದಾಯ, 1,10 ಲಕ್ಷ ರೂಪಾಯಿ ಆದಾಯ ಇದೆ. ಮತ್ತೆ ಗೊಬ್ಬರ ಸಿಗುತ್ತೆ ನಮಗೆ, ಜಿನೇನ್ ಗೊಬ್ಬರ ಸಿಗುತ್ತೆ ತೋಟಕ್ಕೆ, ಅದು ಏನು ಎಲ್ಲ ಅದೊಂದು 2 ಲಕ್ಷ ರೂಪಾಯಿ ಖರ್ಚು ಹೆಚ್ಚಿಗೆ ಔಷಧಿ ಮೆಡಿಸಿನ್ ಹೋದ್ರೆ ಅದ್ರಲ್ಲಿ ಒಂದು 8 ಲಕ್ಷ ಸಿಗುತ್ತೆ. ತೋಟದಲ್ಲಿ ನಮ್ಮ ಸ್ವಂತದ್ದು ಒಂದು 10 ಎಕರೆ ತೋಟದಲ್ಲಿ ಒಂದು 200 ಗಿಡ ತೆಂಗಿದೆ, ಅದ್ರಲ್ಲಿ ಒಂದು 3-4 ಲಕ್ಷ ಸಿಗುತ್ತೆ. ಅಡಿಕೆ ಸ್ವಂತಕ್ಕೆ ಈಗ ಸದ್ಯಕ್ಕೆ 100 ಕ್ವಿಂಟಲ್ ಹಸಿ ಅಡಿಕೆ ಬೀಳ್ತಾ ಇದೆ, ಅದ್ರಲ್ಲಿ ಒಂದು 5-6 ಲಕ್ಷ ಸಿಗುತ್ತೆ. ಹಿಂಗೆಲ್ಲ ಆದಾಯ ತೊಂದರೆ ಇಲ್ಲ ನಮಗೆ. ಈ ಬೆಳೆಯಲ್ಲಿ ಈ ಕಾಡು ಪ್ರಾಣಿಗಳು ಸರಿ ಭಾಳ ಹಾಳು ಮಾಡಿಬಿಟ್ರು ನಮ್ಮನ್ನ, ನೆನೆ ಗಿನೆ ಎಲ್ಲ ಮುರಿದು ಭಾಳ ನೆನೆ ಮಾಡಿಬಿಟ್ರು. ಐಬ್ಯಾಗ್ಸ್ ಕೊಟ್ಟರು ಕೂಡ ಅವನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಯಾರೂ ಹಾಕಿಲ್ಲ. ಗಿಳಿಕಾಟ ಮೆಕ್ಕೆಜೋಳದಲ್ಲಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಯ್ತು ಈ ಸಲ. ಈ ಕಾರ್ಯಕ್ರಮದ ಮುಖಾಂತರ ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡೋದಾರೆ, ಏನೇನು ಸಮಸ್ಯೆಗಳನ್ನ ರೈತರು ಎದುರಿಸ್ತಾ ಇದ್ದಾರೆ ಅಂತ ಹೇಳ್ತೀರಿ? ರೈತರು ಸಮಸ್ಯೆ ಸಾಕಷ್ಟು ಸಮಸ್ಯೆ ಎದುರಿಸ್ತಾರೆ, ಅವ್ರಿಗೆ ಅನುಭವದ ಕೊರತೆ ಇರೋದ್ರಿಂದ. ಏನಾಗಿದೆ ಅಂದ್ರೆ ಈಗ ಪ್ರತಿಯೊಂದು, ಮೊದಲೆಲ್ಲ ನಾವು ಏನ್ ಮಾಡ್ತಿದ್ರು ನಮ್ಮ ಅಜ್ಜಾರ ನಮ್ಮ ತಾತಿನ ಕಾಲದಲ್ಲಿ ಪ್ರತಿಯೊಂದು ಬಿತ್ತನೆ ಬೀಜನ ಮನೆಯಲ್ಲೇ ಪ್ರೊಡಕ್ಷನ್ ಮಾಡ್ಕೊಂತಿದ್ವು ನಾವು. ಈಗ ಪ್ರತಿಯೊಂದನ್ನು ಹೊರ ಕೊಂಡ್ಕೊಂತಾರೆ, ಅದು ಯಾಕೆ ಅಂತ ಗೊತ್ತಿಲ್ಲ. ನಾವೇ ಬೆಳೆದು ಅವ್ರಿಗೆ ಕೊಟ್ಟು ಅಲ್ಲಿಟ್ಟು ಮತ್ತೆ ತಗೊಂಡ್ಬಂದು ನಾವು ಬಿತ್ಕೊಳೋದು ಅಷ್ಟೇ, ಏನ್ ಬದಲಾವಣೆ ಏನಿಲ್ಲ ಅದರಲ್ಲಿ. ರೈತರ ಆದಷ್ಟು ಬಿತ್ತನೆ ಬೀಜಗಳನ್ನ ಪ್ರತಿಯೊಂದು ನಮ್ಮ ಮನೆಯಲ್ಲೇ ನಾವು ಪ್ರೊಡಕ್ಷನ್ ಮಾಡ್ಕೋಬೇಕು, ಒಂದು ಮೊದಲನೇದು. ಎರಡನೇದು, ಈ ದನಕರುಗಳು ಜಾಸ್ತಿ ಇದ್ದು ಅಂದಾಗ ಏನಾಗುತ್ತೆ, ನಮಗೆ ಗೊತ್ತಿಲ್ಲದಂಗೆ ನಮ್ಮ ಜಮೀನಿಗೆ ತಂಡ ಗೊಬ್ಬರ ಹಾಕ್ತೀವಿ. ಈ ಸೀಮೆ ಗೊಬ್ಬರ ಬಳಕೆ ಈಗ ಡ್ರಗ್ಸ್ಗೆ ಅಡಿಟ್ ಆಗ್ಬಿಟ್ಟಿದ್ದಾರೆ ಜನ, ಬಿಟ್ರಿಂದ್ರೆ ಬಿಡಲ್ಲ, ಪರ್ಸೆಂಟೇಜ್ ಕಡಿಮೆ ಮಾಡ್ಕೋಬಹುದು. ಅದು ಆ ಗೊಬ್ಬರ ನಮಗೆ ಪ್ಲಸ್ ಆದ್ರೆ ಅದನ್ನ ಸ್ವಲ್ಪ ನಾವು ಅದರಲ್ಲಿ ಸ್ವಲ್ಪ ಇದು ಮಾಡಬಹುದು. ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಉಳಿದ ರೈತರಿಗೆ ತಾವು ಮಾಡ್ತಕ್ಕಂಥ ಕೃಷಿ, ತಾವಿ ಕುರಿ ಸಾಕಿರೋದಾಗಿರ್ಬೋದು, ಮೇಕೆ ಎಮ್ಮೆ, ಏನ್ ಹೇಳಕ್ ಇಷ್ಟಪಡ್ತೀರ? ಇವೆಲ್ಲ ಈ ತರ ಎಲ್ಲ ಜೀವನ ಲೈಫ್ ಸ್ಟೈಲ್ ನ ಈ ತರ ಚೇಂಜ್ ಮಾಡ್ಕೊಂಡ್ರೆ ಇವ್ರ ಜೀವನದಲ್ಲಿ ಸ್ವಲ್ಪ ಚೇತರಿಕೆ ಕಾಣ್ತಾರೆ. ಕಷ್ಟಪಡ್ಬೇಕು, ಏನಾಗಲ್ಲ. ಇವತ್ತು ಕಷ್ಟಪಡದೆ ಯಾರು ಸುಖವಾಗಿಲ್ಲ, ಎಲ್ಲರೂ ಕಷ್ಟಪಡ್ತಿದ್ದಾರೆ. ಒಂದಲ್ಲ ಒಂದು ಏನೋ ಸುಮ್ಮನೆ ಯಾವ್ದೋ ಲೋಕದಲ್ಲಿ ತೇಲ್ತಾ ಇದ್ದಾರೆ. ಓದಲಿ, ವಿದ್ಯಾವಂತರಾಗ್ಲಿ, ಆದ್ರೆ ಕೃಷಿ ಮಾಡಲಿ. ಎಲ್ರಿಗೂ ಒಂದು ಸರ್ಕಾರಿ ಉದ್ಯೋಗ ಕೊಡ್ಬೇಕಂದ್ರೆ ಎಲ್ಲಿಂದ ಸಾಧ್ಯ? ಎಲ್ಲಿಂದ ಸಾಧ್ಯ? ಅದ್ರ ಕಡೆ ದುಂಬಾಲ್ ಬಿದ್ದು ಇರೋ ಲೈಫ್ನ ಹಾಳು ಮಾಡ್ಕೊಂತಾರೆ. ಒಂದು ಆರೋಗ್ಯ ಓದ್ಲಿ, ವಿದ್ಯಾವಂತರಾಗ್ಲಿ, ಬುದ್ಧಿವಂತರಾಗ್ಲಿ, ಆದ್ರೆ ಕೃಷಿನ ತಿಳ್ಕೊಂಡ್ ಮಾಡ್ಲಿ, ಚೆನ್ನಾಗಿದೆ, ಅದಕ್ಕಿಂತಲೂ ಹೆಚ್ಚಿನ ಸಂಪಾದನೆ ಮಾಡಬಹುದು. ನನಗೂ ಒಂದ್ ಕಾಲದಲ್ಲಿ ಒಂದು 4ನೇ ಕ್ಲಾಸ್ ಮೇಲೆ ಒಂದು ಜಾಬ್ ಕರೆದಿದ್ರು. ಒಂದ್ ಪಕ್ಷ ನಾನು ಹೋಗಿದ್ರು ಕೂಡ ಇಷ್ಟೊಂದು ಸಂಪಾದನೆ ಮಾಡಕ್ ಆಗ್ತಿರ್ಲಿಲ್ಲ. ಅವತ್ತು ಇವತ್ತು ನನಗೆ ಇಷ್ಟು ಈ ಮಂತನ ನಿರ್ವಹಣೆ ಮಾಡೋದು, ನಮ್ಮ ತಂದೆ ತಾಯಿ ಜೊತೆಲಿ ನೋಡ್ಕೊಂಡಿರೋದು. ಈಗ ಓದ್ಬಿಟ್ಟು ಬುದ್ಧಿವಂತರಾದ್ರೆ ಹಿರಿಯರ್ ತಂದೆ ತಾಯಿ ನೋಡ್ದಂಗೆ ಎಲ್ಲೋ ಹೆಂಡತಿ ಮಕ್ಳು ಕಟ್ಕೊಂಡು ಹೊರಗೆ ಹೋಗ್ಬಿಡ್ತೀವಿ. ಈಗ ಇವ್ರ ಗತಿ ನಮ್ ಸಾಕ್ ಬೆಳೆಸ್ತಾರ ಗತಿ? ತಂದೆ ತಾಯಿ ಜೊತೆ ಇರ್ಬೇಕು, ಹಳ್ಳಿಯಲ್ಲಿ ಇರ್ತಾರೆ. ತಂದೆ ತಾಯಿ ಟೌನ್ ಜೀವನ ಇಷ್ಟ ಆಗಲ್ಲ ಅವರಿಗೆ. ಅಲ್ಲಿ ಅವ್ರನ್ನ ಬಿಟ್ಟು ಹೋಗಿ ಸೇರ್ಕೊಂಡ್ಬಿಟ್ರೆ ಇವ್ರ ಗತಿ? ವಯಸ್ಸಾದ ಕಾಲದಲ್ಲಿ ಯಾತಕ್ಕೆ ಸಾಕ್ಬೇಕು ಮಕ್ಕಳನ್ನ? ಇದೆಲ್ಲ ಇದೆ, ಇದನ್ನೆಲ್ಲ ನಿವಾರಣೆ ಮಾಡ್ಕೊಂಡು ಮೇಜರ್ ಇದು ನಾವು ಅಡಿಕೆ ಮಾಡೋದ್ರಿಂದ ಈ ರೈತರು ಅಡಿಕೆ ಸಿಪ್ಪೆನ ರೋಡ್ ಸೈಡ್ಗೆ ಹಾಕ್ದಂಗೆ ಕ್ಲೀನ್ ಆಗಿ ಅದನ್ನ ಸ್ವಲ್ಪ ಎಂತದ್ರ ಫಲವತ್ತದ ಗೋಡ್ ಮಣ್ಣು ನೋಡ್ಕೊಂಡು ಅದನ್ನ ಸ್ವಲ್ಪ ಮಿಶ್ರಣ ಯಾವ್ದೋ JCP ಬರುತ್ತೆ ಅದು ಇದು ಮಿಕ್ಸ್ ಮಾಡಪ್ಪ ಅಂದ್ರೆ ಮಾಡ್ಬಿಡ್ತಾನೆ. ತೆಳ್ಳಗೆ ಅಡ್ಕೊಂಡ್ಬಿಟ್ಟು ಮೇಲೆ ನಮ್ಮ ತೋಟ ಸ್ವಾಗೆನೆ ಸ್ವಾಗೆ ಹಾಕ್ಬಿಟ್ಟು ಸ್ವಲ್ಪ ಈ ಸ್ಪ್ರಿಂಕ್ಲರ್ ಸಣ್ಣ ವಾಟರ್ ಜೆಟ್ ಬರುತ್ತೆ, ಈರುಳ್ಳಿ ಮಾಡ್ತಾರಲ್ಲ ಆತರ ಜೆಟ್ ಮಾಡಿ ಯಾವಾಗ 2 ದಿನಕ್ಕೊಂದ್ಸರಿ ಆನ್ ಮಾಡಿದ್ರು ಕೂಡ ಕ್ಲೀನ್ ಆಗಿ ಒಂದು 6 ತಿಂಗಳಲ್ಲಿ ಎರೆಹುಳು ಕ್ಲೀನ್ ಆಗಿ ಎಲ್ಲ ಯೂರಿಯಾ ಗೊಬ್ಬರ ಮಾಡುತ್ತಲ್ಲ ಆತರ ಮಾಡಾಕಿರುತ್ತೆ. ಅದನ್ನ ತಗೊಂಡು ರಸ್ತೆ ಬದಿಗೆ ಹಾಕ್ತಾರೆ, ಅದು ಭೂಮಿ ಫುಲ್ ಸೀಪೇಜ್ ಆಗುತ್ತೆ. ಯಾವ್ದೋ ವೈಟ್ ಗಾಡಿ ಲಾರಿ ಬರುತ್ತೆ, ಭೂಮಿ ರೋಡ್ ಎಲ್ಲ ಹಾಳಾಗೋಗುತ್ತೆ, ಬೆಂಕಿ ಹಾಕ್ತಾರೆ, ಟಾರ್ ಎಲ್ಲ ಕೂಡ ಅದು ಬರ್ನೆದ್ದೋಗುತ್ತೆ. ಈ ತರ ಎಲ್ಲ ರೈತರುಗಳು ಮಾಡಬಾರ್ದು. ಅದಕ್ಕೆ ಯಾವ್ದಾರ ಒಂದು ವೇಸ್ಟ್ ಲ್ಯಾಂಡ್ ಅಲ್ಲಿ ಸ್ವಲ್ಪ ಹಾಕೊಂಡು ಈ ತರ ಮಾಡಿದೆ ಅವರಿಗೆ. ನಮಗೆ ಈ ಸರಿ ಅದೇ ಒಂದು 40 ಲೋಡ್ ಗೊಬ್ಬರ ಆದಂಗೆ ಆಯ್ತು, ಬಹಳ ಖುಷಿ ಆಯ್ತು ನನಗೆ. 40 ಲೋಡ್ ಗೊಬ್ಬರ ಆದಂಗೆ ಆಯ್ತು, ಅದನ್ನ ಹೊರಗೆ ಪರ್ಚೇಸ್ ಮಾಡ್ಬೇಕಂತಂದ್ರೆ ಎಷ್ಟು ದುಡ್ಡು ಆಗುತ್ತೆ ನನಗೆ? ಈ ತರ ಎಲ್ಲ ಬಳಸ್ಕೊಂಡು ನಾವು ಮಾಡ್ತಾ ಇದೀವಿ, ರೈತರು ಈ ತರ ಮಾಡ್ಲಿ, ಒಳ್ಳೇದಾಗ್ಲಿ. ಒಳ್ಳೇದು ಬಸವರಾಜ್ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಕೃಷಿ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಒಳ್ಳೇದ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಈಗ ಕೃಷಿ ಮಾಹಿತಿ, ಹವಾಮಾನ ವರದಿ, ಪೇಟೆ ಧಾರಣೆ, ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಮಾಹಿತಿ. ಕಾರ್ಗಲ್ ಹತ್ತಿರದ ಶಿರೂರ್ ಕೆರೆಯಲ್ಲಿ ಮೀನುಗಾರಿಕೆ ಉತ್ತೇಜನ ನೀಡುವುದಕ್ಕೆ ಮೀನುಗಾರಿಕೆ ಇಲಾಖೆಯಿಂದ ಪಟ್ಟಣ ಪಂಚಾಯಿತಿ ಸಹಯೋಗದಲ್ಲಿ ಬಲಿತ ಬಿತ್ತನೆ ಮೀನು ಮರಿಗಳನ್ನು ಬಿಡಲಾಯಿತು. ತಲಕಳಲೆ ಜಲಾಶಯದ ಹಿನ್ನೀರಿಗೆ 10 ಲಕ್ಷ ಮೀನು ಹಾಗೂ ಜೋಗದ ಶಿರೂರು ಕೆರೆಗೆ 1.75 ಲಕ್ಷ ಮೀನು ಮರಿಗಳನ್ನು ಬಿಡಲಾಯಿತು. ಲಿಂಗನ್ಮಕ್ಕಿ ಜಲಾಶಯದ ಮುಪ್ಪಾನೆ ಹಿನ್ನೀರಿನಲ್ಲೂ 2 ಲಕ್ಷ ಮೀನು ಮರಿಗಳನ್ನು ಬಿಡಲಾಯಿತು. ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕ ಎಸ್ಕೆ ಸತೀಶ್, ಸಹಾಯಕ ನಿರ್ದೇಶಕ ಎಂಎಚ್ ತಿಮ್ಮಪ್ಪ, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಎಂ ರಾಜು, ಉಪಾಧ್ಯಕ್ಷೆ ಜಯಲಕ್ಷ್ಮಿ, ಸದಸ್ಯರಾದ ಉಮೇಶ್ ಕೆಮಣಗಾರು, ಪಿ ಮಂಜುನಾಥ್, ಕೆಸಿ ಹರೀಶ್, ನಾಗರಾಜ್ ವಾಟಿಮಕ್ಕಿ, ಬಾಲಸುಬ್ರಹ್ಮಣ್ಯ, ಲಲಿತಾ ಮಂಜುನಾಥ್, ವಾಸಂತಿ ರಮೇಶ್ ತಾಲೂಕಿನ ಮೀನುಗಾರರು ಇದ್ದರು. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಭಾರತೀಯ ಮೆಕ್ಕೆಜೋಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರವನ್ನು ಶಿವಮೊಗ್ಗಕ್ಕೆ ಸ್ಥಳಾಂತರಿಸಲು ಅನುಮೋದನೆ ನೀಡಲಾಗಿದೆ ಎಂದು ಕೃಷಿ ಖಾತೆ ರಾಜ್ಯ ಸಚಿವ ಭಗೀರಥ್ ಚೌಧರಿ ತಿಳಿಸಿದರು. ಲೋಕಸಭೆಯಲ್ಲಿ ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಶ್ನೆಯೊಂದಕ್ಕೆ ಉತ್ತರ ನೀಡುತ್ತಾ ಕೃಷಿ ಖಾತೆ ರಾಜ್ಯ ಸಚಿವರು ಹೇಳಿದರು, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತದಿಂದ 2024-25 ಸಾಲಿನ ಗಿರಿಜನ ಉಪಯೋಜನೆಯಡಿಯಲ್ಲಿ ಕುರಿ ಮೇಕೆ ಘಟಕ ಪೂರೈಕೆ ಯೋಜನೆಗೆ ನಿಗಮದಲ್ಲಿ ನೋಂದಾಯಿತ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘಗಳ ST ಪರಿಶಿಷ್ಟ ಪಂಗಡದ ಸದಸ್ಯರಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. 16-60 ವರ್ಷದೊಳಗಿನ ಮಹಿಳಾ ಪುರುಷ ಸದಸ್ಯರು ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘಗಳ ಮೂಲಕ ಅರ್ಜಿ ಸಲ್ಲಿಸಬಹುದು. December 20 ಕಡೆಯ ದಿನವಾಗಿದೆ. ಹೆಚ್ಚಿನ ವಿವರಗಳಿಗೆ ಹತ್ತಿರದಲ್ಲಿರುವ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ಇಲ್ಲವೇ ಸಹಾಯಕ ನಿರ್ದೇಶಕರು ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ ಶಿವಮೊಗ್ಗ ಇವರನ್ನ ಸಂಪರ್ಕಿಸಬಹುದಾಗಿದೆ ಎಂದು ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತದ ಸಹಾಯಕ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ರೈತ ಬಾಂಧವರೇ, ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ರಾಶಿ ಅಡಿಕೆ ಕನಿಷ್ಠ ಬೆಲೆ 43,469 ರೂಪಾಯಿ, ಗರಿಷ್ಠ 51,175 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ 2,150 ರೂಪಾಯಿಯಿಂದ 2,550 ರೂಪಾಯಿ. ಅರಳು ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ ಬೆಲೆ 5,500 ರೂಪಾಯಿ. ಭತ್ತ ಕನಿಷ್ಠ 2,300 ರೂಪಾಯಿ, ಗರಿಷ್ಠ 2,550 ರೂಪಾಯಿವರೆಗೆ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಹೊನ್ನಾಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಹಸಿರು ಮೆಣಸಿನಕಾಯಿ ಕನಿಷ್ಠ ಮತ್ತು ಗರಿಷ್ಠ ಬೆಲೆ